ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಕೃಷ್ಣಾ ಮೇಲ್ದಂಡೆ ಮುಳವಾಡ ಏತ ನೀರಾವರಿ ಯೋಜನೆ ಹಂತ ಮೂರು, 235 ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಪ್ರಕ್ರಿಯೆ ಪೂರ್ಣ, ಸಚಿವ ಎಂಬಿ ಪಾಟೀಲ್. ಮಹದಾಯಿ ಯೋಜನೆ ವಿಚಾರ ಪ್ರತಿಕ್ರಿಯಿಸಲು ನಿರಾಕರಿಸಿದ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:25. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಜೇನು ಸಾಕಾಣಿಕೆಯ ಮಹತ್ವ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಟಿ ವಿಜಯಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. ಕಾರ್ಯಕ್ರಮಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ, ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 ಕೆಜಿ ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ. 2 ಕೆಜಿ ಸಿಲಿಂಡರ್ ಇದೆಯಲ್ಲ. 2 ಕೆಜಿನ? ಹೌದು, 2 ಕೆಜಿ ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ, ಸದ್ಯ 2 ಕೆಜಿ ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾತ್, ಮೈಸೂರು. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ರೈತ ಬಾಂಧವರೇ, ಈಗ ಕೇಳಿ ಸಾವಯವ ಕೃಷಿಯಲ್ಲಿ ಜೇನು ಸಾಕಾಣಿಕೆಯ ಮಹತ್ವ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಟಿ ವಿಜಯಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. ಡಾಕ್ಟರ್ ವಿಜಯಕುಮಾರ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಇವತ್ತಿನ ದಿವಸ ತಾವು ಸಾವಯವ ಕೃಷಿಯಲ್ಲಿ ಜೇನು ಸಾಕಾಣಿಕೆಯ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಯಾತಕ್ಕೋಸ್ಕರ ಸಾವಯವ ಕೃಷಿಕರು ಜೇನು ಸಾಕಾಣಿಕೆಯನ್ನು ಮಾಡಬೇಕು ಅಂತಾರೆ? ಇತ್ತೀಚಿನ ದಿನಗಳಲ್ಲಿ ಜೇನು ಹುಳುಗಳ ಒಂದು ಸಂತತಿ ಬಹಳ ನಾಶ ಆಗ್ತಾ ಇದೆ. ಕೀಟನಾಶಕಗಳ ಒಂದು ಸಿಂಪಡಣೆ ಆಗಿರ್ಬೋದು, ಮತ್ತೆ ಕೃಷಿಯಲ್ಲಿ ಬೇರೆ ಬೇರೆ ಆದಂಥ ರೋಗಗಳಿಗೆ ಬಳಸುವಂಥ ಕೀಟನಾಶಕಗಳು, ಇವೆಲ್ಲದರಿಂದ ಕೂಡ ಇವತ್ತು ಜೇನು ಹುಳುಗಳು ಮತ್ತು ಆ ಸಂತತಿಗಳು ಇವತ್ತು ನಾಶ ಆಗ್ತಿದ್ದಾವೆ. ಈ ಹಿನ್ನೆಲೆಯಲ್ಲಿ ಸಾವಯವ ಕೃಷಿ ಮಾಡ್ತಿರುವಂಥ ರೈತರು ಜೇನು ಸಾಕಾಣಿಕೆಯನ್ನು ಕೈಗೊಂಡಿದ್ದೇ ಆದರೆ ಜೇನು ಹುಳುಗಳನ್ನು ನಾವು ಸಂರಕ್ಷಣೆ ಮಾಡ್ಬೋದು, ಮತ್ತು ಜೇನು ಹುಳುಗಳ ಸಂತತಿ ಕೂಡ ಮುಂದುವರಿಯುತ್ತೆ. ಮತ್ತು ಕೀಟನಾಶಕಗಳನ್ನ ಬಳಕೆ ಇಲ್ಲದೇ ಇರೋದ್ರಿಂದ ಜೇನು ಹುಳುಗಳಿಗೂ ಕೂಡ ಅವರ ವಂಶಾಭಿವೃದ್ಧಿ ಮಾಡೋದಕ್ಕೆ ಮತ್ತು ಜೇನು ಇಳುವರಿ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಸಾವಯವ ಕೃಷಿಯಲ್ಲಿ ಹೆಚ್ಚು ಒತ್ತು ನೀಡಬೇಕಾಗಿ ಈ ಮೂಲಕ ಹೇಳ್ತಾ ಇದ್ದೀವಿ. ಈಗ ಜೇನು ಸಾಕಾಣಿಕೆ ಅಂತಂದರೆ ಜೇನು ಹುಳುಗಳ ಬಗ್ಗೆ ತಿಳ್ಕೊಬೇಕಲ್ವಾ? ಜೇನು ಹುಳುಗಳಲ್ಲಿ ಎಷ್ಟು ಪ್ರಭೇದಗಳಿದ್ದಾವೆ? ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ನಾವು ನೋಡೋದಾದರೆ ಕಾಡು ಜೇನುಗಳಾಗಿ ನಮಗೆ ಹೆಜ್ಜೇನು ಮತ್ತು ಕೋಲ್ ಜೇನು, ಎರಡು ಜೇನುಗಳು ಇದ್ದಾವೆ. ಇವೆರಡು ನಾವು ಸಾಕೋದಕ್ಕಾಗಲ್ಲ. ನೀವು ನೋಡಿರ್ತೀರಾ, ದೊಡ್ಡ ದೊಡ್ಡ ಮರಗಳಲ್ಲಿ ಅಥವಾ ಯಾವುದರ ಕಟ್ಟಡಗಳಲ್ಲಿ ಅಥವಾ ಈ ನೀರಿನ ಟ್ಯಾಂಕರ್ಗಳಲ್ಲಿ ಕಟ್ಟಿರುವಂಥದ್ದು ಹೆಜ್ಜೇನಾಗಿರುತ್ತೆ. ಇದು ನಮಗೆ ಸಾಕೋದಕ್ಕಾಗಲ್ಲ. ಹಾಗೆ ಇನ್ನೊಂದು ಕೋಲ್ ಜೇನು ಅಥವಾ ಕಡ್ಡಿ ಜೇನು ಅಂತ ಕರಿತೀವಿ. ಇದು ಈ ಸಣ್ಣ ಮರಗಳಲ್ಲಿ ಅಥವಾ ಪೊದೆಗಳಲ್ಲಿ ಬೇಲಿಗಳಲ್ಲಿ ಕಟ್ಟಿರುತ್ತೆ. ಇದನ್ನು ಕೂಡ ಸಾಕೋದಕ್ಕಾಗಲ್ಲ. ಆದರೆ ಇವೆರಡು ಕೂಡ ಒಳ್ಳೆಯ ಪರಾಗಸ್ಪರ್ಶ ನೀಡುವಂಥ ಒಂದು ಕೀಟ, ಮತ್ತು ನಮ್ಮ ಬೆಳೆಗಳಲ್ಲಿ ಪರಾಗಸ್ಪರ್ಶದ ಮುಖಾಂತರ ರೈತರಿಗೆ ಅತಿ ಹೆಚ್ಚು ಇಳುವರಿಯನ್ನು ಈ ಎರಡೂ ಪ್ರಭೇದಗಳು ಕೂಡ ಕೊಡ್ತಿದ್ದಾವೆ. ಇದನ್ನು ಹೊರತುಪಡಿಸಿ ನಾವು ಸಾಕುವಂಥ ಜೇನು ಬಗ್ಗೆ ಮಾತಾಡೋದಾದರೆ ನಮ್ಮಲ್ಲಿ ಸಾಮಾನ್ಯವಾಗಿ ತಿಡುವೆ ಜೇನು ಅಂತ ಕರಿತೀವಿ ನಾವು. ಕೆಲವು ಕಡೆ ಸರನ ಜೇನು ಅಂತ ಕೂಡ ಕರೀತಾರೆ ಇದನ್ನು. ಇದು ಈ ಉತ್ತದೊಳಗಡೆಗೆ ಮರದ ಪೊಟ್ರೆಗಳಲ್ಲಿ ಅಥವಾ ಕಲ್ಲು ಸಂದುಗಳಲ್ಲಿ ಕತ್ತಲು ಪ್ರದೇಶದಲ್ಲಿ ಇದು ಗೂಡನ್ನು ಕಟ್ಟುತ್ತೆ. ಇದನ್ನು ನಾವು ಸಾಕ್ಬೋದು. ಅದ್ರ ಜೊತೆಗೆ ನಾವು ಇದು ಯುರೋಪ್ ದೇಶಗಳಿಂದ ಕೂಡ 1960 ಆಸುಪಾಸಿನಲ್ಲಿ ನಾವು ಒಂದು ಪ್ರಭೇದವನ್ನು ಕೂಡ ಅದನ್ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊತೀವಿ. ಅದನ್ನು ಬಂದು ಮೆಲ್ಲಿಫೆರಾ ಜೇನು ಅಂತ ಕರಿತೀವಿ. ಸೊ ಈ ಮೆಲ್ಲಿಫೆರಾ ಜೇನು ಕೂಡ ನಾವು ಸಾಕ್ಬೋದು. ನಮ್ಮ ಕರ್ನಾಟಕದಲ್ಲಿ ಕೆಲವೇ ಕೆಲವು ರೈತರು ಇದನ್ನು ಸಾಕಾಣಿಕೆ ಮಾಡ್ತಾರೆ, ಆದರೆ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಸಾಕಾಣಿಕೆಯನ್ನು ಮಾಡ್ತೇವೆ. ಇದಲ್ಲದೇ ಇನ್ನೂ ಒಂದು ಪ್ರಭೇದ ಇದೆ, ಅದನ್ನು ನಾವು ನಸರು ಜೇನು ಅಥವಾ ಮುಜಂಟಿ ಜೇನು ಮಿಸ್ರಿ ಜೇನು ಅಂತ ಕರಿತೀವಿ. ಒಟ್ಟಾರೆ 5 ಪ್ರಭೇದಗಳು ಇದ್ದಾವೆ. ಅದರಲ್ಲಿ ಸಾಕುವಂಥ ಜೇನು ಬಂದು ತುಡುವೆ ಜೇನು, ಮೆಲ್ಲಿಫರ ಜೇನು ಮತ್ತು ಮುಜಂಟಿ ಜೇನು. ಈ ಕಚ್ಚದ ಇರೋ ಚುಚ್ಚದ ಇರೋ ಜೇನು ಅಂತ ಈಗ ಬಹಳ ಖ್ಯಾತಿಯನ್ನ ಪಡೀತಾ ಇದೆಯಲ್ಲ, ಅದ್ಯಾವುದು ಜೇನು ಸರ್? ಅದೇ ಚುಚ್ಚದ ಜೇನು ಅಂತ ಕರಿತೀವಿ ನಾವು, ಅದನ್ನ ಸ್ಟಿಂಗ್ಲೆಸ್ ಬಿ ಅಂತ ಇಂಗ್ಲಿಷ್ ಕರಿತೀವಿ. ಅದನ್ನ ನಾವು ಸಾಮಾನ್ಯವಾಗಿ ನಸರು ಜೇನು, ಮಿಸ್ರಿ ಜೇನು, ರಾಳ ಜೇನು, ಮುಜಂಟಿ ಜೇನು ಅಂತ ಕರಿತೀವಿ. ಇದು ಈ ಮಣ್ಣಿನ ಗೋಡೆಗಳಿರ್ತವಲ್ಲ, ಸೊ ಅಲ್ಲಿ ಇದು ಗೂಡನ್ನು ಕಟ್ಟಿರ್ತವೆ, ಅಥವಾ ಈ ಎಲೆಕ್ಟ್ರಿಕ್ ಬಾಕ್ಸಸ್ಗಳು ಜಾಗ ಇರ್ತವಲ್ಲ, ಸೊ ಅಂಥದ್ರಲ್ಲಿ ಇವನ್ನ ಗೂಡನ್ನು ಕಟ್ತೇವೆ. ಇದು ತುಂಬಾ ಸಣ್ಣ ಕುಟುಂಬ ಇದು. ಅದನ್ನು ಸಾಮಾನ್ಯವಾಗಿ ನಾವು ಹಿಡಿದು ಒಂದು ಯಾವ್ದೋ ಬಿದಿರು ಬೊಂಬ್ಗಳಲ್ಲಿ ಅಥವಾ ಮಟ್ಕೆಗಳಲ್ಲಿ ಅಥವಾ ಈ ತೆಂಗಿನ ಚಿಪ್ಗಳಲ್ಲಿ ಇಲ್ಲ ಅಂದರೆ ಮರದ ಒಂದು ಸಣ್ಣದ ಒಂದು ಪೆಟ್ಟಿಗೆ ಥರ ಮಾಡಿ ಅದನ್ನು ವರ್ಗಾವಣೆ ಮಾಡಿ ನಮ್ಮ ಸ್ಥಳದಲ್ಲಿ ಇಟ್ಕೋಬೋದು. ಇದರಲ್ಲಿ ಒಳ್ಳೆಯ ಜೇನುತುಪ್ಪನು ಸಿಗುತ್ತೆ. ಇದಕ್ಕೆ ಸಾಮಾನ್ಯವಾಗಿ 1.5 ಸಾವಿರದಿಂದ 2.5-3 ಸಾವಿರ ರೂಪಾಯಿಗೂ 1 ಕೆಜಿ ಜೇನುತುಪ್ಪನ ಇದರದ್ದು ಮಾರಾಟ ಮಾಡ್ತಾರೆ. ಮತ್ತು ಇದು ಒಳ್ಳೆ ಪರಾಗಸ್ಪರ್ಶ ಕೀಟ ಮತ್ತೆ ಹೇಳೋದಾದರೆ. ಮತ್ತು ಸಾಮಾನ್ಯವಾಗಿ ಈಗ ನಾವು ಏನು ಪಾಲಿಹೌಸ್ ಅಥವಾ ಹಸಿರುಮನೆ ಅಂತೇವೆ, ಅಲ್ಲಿ ತರಕಾರಿ ಬೆಳೆಗಳು ಈ ಥರ ಎಲ್ಲ ಬೆಳೀತಿದ್ರೆ ಅಲ್ಲಿ ಜೇನನ್ನು ಇಟ್ಟು ಸಾಕಾಣಿಕೆ ಮಾಡೋದ್ರಿಂದ ಒಳ್ಳೆ ಪರಾಗಸ್ಪರ್ಶ ಆಗುತ್ತೆ. ಅಂದರೆ ಇದನ್ನು ಕೃತಕವಾಗೂ ಕೂಡ ಸಾಕ್ಬೋದಾ? ಅಂದರೆ ಸಾಕ್ಬೋದು, ಇದನ್ನು ಸಾಕ್ಬೋದು. ನಾನು ಹೇಳ್ದ ಹಾಗೆ ಇದನ್ನು ಯಾವ್ದಾರ ಮರದ ಪೆಟ್ಟಿಗೆಗಳಲ್ಲಿ ಅಥವಾ ತೆಂಗಿನ ಚಿಪ್ಗಳಲ್ಲಿ ಇಲ್ಲಾಂದ್ರೆ ಈ ಮಡಿಕೆಗಳಲ್ಲಿ ಇಟ್ಟು ಈಗಾಗಲೇ ಸುಮಾರು ಜನ ಸಾಕ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಅಥವಾ ಈ ಕರಾವಳಿ ಪ್ರದೇಶದಲ್ಲಿ, ಉತ್ತರ ಕನ್ನಡ ಅಥವಾ ದಕ್ಷಿಣ ಕನ್ನಡ, ಕೊಡಗು ಈ ಭಾಗದಲ್ಲಿ ಅತಿ ಹೆಚ್ಚು ಸಾಕಾಣಿಕೆ ಮಾಡ್ತಿದ್ದಾರೆ. ಹಾಗೆ ನಗರ ಜನಕೃಷಿಯಲ್ಲೂ ಕೂಡ ಇದನ್ನ ಸಾಕಾಣಿಕೆ ಮಾಡ್ಬೋದು. ಯಾಕಂದ್ರೆ ಇದಕ್ಕೂ ಕೆಲವೇ ಕೆಲವು ಸಸ್ಯಗಳಿದ್ರೆ, ಸ್ವಲ್ಪ ಹೂವು ಇದ್ರೂ ಕೂಡ ಇವು ಬದುಕುವಂತ ಶಕ್ತಿ ಇದೆ. ಸೊ ಎಲ್ಲಿ ಸಸ್ಯಗಳ ಸಂಖ್ಯೆ ಕಡಿಮೆ ಇರ್ತವೆ ಅಂದ್ರೆ ನಗರ ಪ್ರದೇಶದಲ್ಲಿ ಜೇನು ಸಾಕಾಣಿಕೆ ಮಾಡಬೇಕು ಅನ್ನಾಗಿದ್ರೆ ಅವ್ರಿಗೆ ಇದು ಸೂಕ್ತವಾದಂತ ಒಂದು ಪ್ರಭೇದ. ತಾವು ಹೇಳಿದ್ರಿ ಪೆಟ್ಟಿಗೆನಲ್ಲಿ ಇಟ್ಟು ಸಾಕುವಂಥದ್ದು ತುಡುವೆ ಜೇನು ಅಂತ, ಇನ್ನೊಂದು ಇಂಪೋರ್ಟ್ ಮಾಡ್ಕೊಂಡಿರೋ ಜೇನಿನ ಬಗ್ಗೆನೂ ಮಾತಾಡಿದ್ರಿ ತಾವು ಅಲ್ವೇ? ಹೌದು. ಅದು ಯಾತಕ್ಕೆ ಹೆಚ್ಚು ಪ್ರಚಾರ ಆಗ್ತಾ ಇಲ್ಲ? ನಮ್ಮ ಭಾಗದಲ್ಲಿ ಹೆಚ್ಚು ತುಡುವೆ ಜೇನು ನೀವು ಹೇಳಿದಾಗೆ, ಆದರೆ ಉತ್ತರ ಭಾರತದಲ್ಲಿ ಮೆಲ್ಲಿಫೆರ ಜೇನ ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ನಮ್ಮ ಕಡೆಯಲ್ಲಿ ಏನಾಯ್ತಂದ್ರೆ, ಇದನ್ನ 1990 ನಮ್ಮ ಕರ್ನಾಟಕಕ್ಕೆ ಕೂಡ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಪರಿಚಯ ಮಾಡಿದ್ರು. ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ ಒಂದು ರೋಗ ಕೂಡ ಬಂತು. ಸೊ ನಮ್ಮ ಇದು ಸ್ಥಳೀಯವಾದಂಥ ರೈತರು ಇದನ್ನ ಹೆಚ್ಚು ಇಷ್ಟಪಡಲಿಲ್ಲ, ಅದಕ್ಕೋಸ್ಕರ ಜನಪ್ರಿಯ ಆಗಲಿಲ್ಲ. ಹಾಗೆ ಈ ಮೆಲ್ಲಿಫೆರ ಜೇನುಗೆ ಅತಿ ಹೆಚ್ಚು ಸಸ್ಯಗಳು ಬೇಕಾಗುತ್ತೆ. ನಮ್ಮಲ್ಲಿ ಏನಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಂದ ದೊಡ್ಡ ದೊಡ್ಡ ಇರಲ್ಲ. ಈಗ ಉತ್ತರ ಭಾರತದಲ್ಲಿ ನೀವು ನೋಡಿದ್ರೆ ಹೆಕ್ಟರ್ಸ್ ಟುಗೆದರ್ ಅದರ ಲಿಚ್ಚಿ ಮತ್ತೆ ಈ ಸಾಸಿವೆ ಇಂಥ ಬೆಳೆಗಳನ್ನ ಹೆಕ್ಟರ್ಸ್ ಟುಗೆದರ್ ಬೆಳೆದಿರ್ತಾರೆ. ಅಲ್ಲಿ ಇದು ಚೆನ್ನಾಗಿ ಕೆಲಸವನ್ನು ಮಾಡ್ತದೆ, ಅದು ಮೆಲ್ಲಿಫೆರ ಜೇನು. ಆದರೆ ನಮ್ಮಲ್ಲಿ ಇದು ಆ ಥರ ದೊಡ್ಡ ದೊಡ್ಡ ವಿಸ್ತೀರ್ಣ ಇರೋವಂಥ ಏಕ ಬೆಳೆ ಪದ್ಧತಿ ಇಲ್ಲದೆ ಇರೋದ್ರಿಂದ ಅದು ಅಷ್ಟೊಂದು ಜನಪ್ರಿಯ ಆಗಲಿಲ್ಲ. ಮತ್ತು ನಿರ್ವಹಣಾ ಕ್ರಮಗಳು ಅತಿ ಹೆಚ್ಚಿದೆ, ಅದು ಮೆಲ್ಲಿಫೆರ ಜೇನಿಗೆ ಜಾಸ್ತಿ ನಿರ್ವಹಣೆ ಬೇಕಾಗುತ್ತೆ. ವಾರಕ್ಕೊಮ್ಮೆ ನೋಡಬೇಕು, ವಿಶೇಷವಾಗಿ ಮಳೆಗಾಲದಲ್ಲಿ ಅಥವಾ ಅತಿ ಚಳಿ ಇದ್ದಂಥ ಸಂದರ್ಭದಲ್ಲಿ ನಾವು ನಿರ್ವಹಣಾ ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗತ್ತೆ. ಅದಕ್ಕೆ ಮತ್ತೆ ಅತಿ ಹೆಚ್ಚು ಸ್ವಲ್ಪ ಇದು ವೆಚ್ಚ ಕೂಡ ಆಗುತ್ತೆ, ನಿರ್ವಹಣಾ ವೆಚ್ಚಗಳಾಗುತ್ತೆ. ಅದಕ್ಕೋಸ್ಕರ ಇದು ಅಷ್ಟೊಂದು ಜನಪ್ರಿಯ ಆಗಲಿಲ್ಲ. ಮತ್ತೆ ಇನ್ನೊಂದು ಕಾರಣ ಏನಂದ್ರೆ, ಈ ಮೆಲ್ಲಿಫೆರ ಜೇನಿಗೆ ಮತ್ತೆ ಕೀಟ ಮತ್ತೆ ರೋಗಗಳ ಬಾಧೆ ಕೂಡ ಜಾಸ್ತಿ ಇದೆ. ಸೊ ಅದು ಬೇಗ ಕೀಟ ಮತ್ತೆ ರೋಗಗಳಿಗೆ ತುತ್ತಾಗುತ್ತೆ, ಮತ್ತೆ ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಕೂಡ ಅದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಅಷ್ಟೊಂದು ಜನಪ್ರಿಯ ಆಗಿಲ್ಲ. ಆದರೂ ಕೂಡ ಅನೇಕ ಜನರು ಬೇರೆ ಬೇರೆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಕೇವಲ ತುಡುವೆ ಜನಿಗೆ ಮಾತ್ರ ಒತ್ತು ಕೊಡೋದ್ರಿಂದ ನಮ್ಮ ರೈತರು ಅತಿ ಹೆಚ್ಚಾಗಿ ತುಡುವೆ ಜನನ್ನೇ ಸಾಕಾಣಿಕೆ ಮಾಡ್ತಿದ್ದಾರೆ. ಜೇನು ಸಂಘಜೀವಿ, ಜೇನು ಹುಳುಗಳ ಕುಟುಂಬದ ಬಗ್ಗೆ ತಿಳಿಸ್ಕೊಡಿ. ಜೇನು ಹುಳುಗಳಲ್ಲಿ 3 ರೀತಿಯ ಹುಳುಗಳನ್ನ ನೋಡ್ಬೋದು. ರಾಣಿ ಹುಳ ಅಂತ ನೋಡ್ಬೋದು, ಅಥವಾ ಗಂಡು ಹುಳ, ಕೆಲ್ಸಗರ ಹುಳ. ಈ 3 ಜಾತಿಯ ಹುಳುಗಳನ್ನ ನಾವು ಒಂದು ಕುಟುಂಬದಲ್ಲಿ ನೋಡ್ಬೋದು. ಒಂದು ಕುಟುಂಬದಲ್ಲಿ ರಾಣಿ ಅನ್ನೋದು ಒಂದೇ ಒಂದು ರಾಣಿ ಇರುತ್ತೆ, ಅದು ಇಡೀ ಕುಟುಂಬದ ತಾಯಿ ಹುಳ ಇದ್ದಂಗೆ, ಅದು ಮುಖ್ಯಸ್ಥೆಯಾಗಿ ಕೆಲಸವನ್ನು ಮಾಡ್ತಿರುತ್ತೆ. ಅದು ಸರಿಸುಮಾರು 2-5 ವರ್ಷ ಬದುಕುವಂಥ ಒಂದು ಶಕ್ತಿ ಇರುತ್ತೆ ರಾಣಿಗೆ. ಮತ್ತು ಈ ರಾಣಿಯ ಕೆಲಸ ಏನಂದರೆ ಪ್ರತಿದಿನ ಮೊಟ್ಟೆ ಇಡೋದೇನೆ. ಸೊ ಎಷ್ಟು ಅಂದರೆ ಸುಮಾರು 1.5 ವರ್ಷವರೆಗೂ ಮೊಟ್ಟೆ ಇಡೋವಂಥ ಒಂದು ಶಕ್ತಿಯನ್ನು ರಾಣಿ ಹೊಂದಿರುತ್ತೆ. ಹಾಗೆ ಎರಡನೇದು ಬಂದು ಗಂಡು ಹುಳ. ಈ ಗಂಡು ಹುಳ ಡ್ರೋನ್ ಅಂತಲೂ ಕರಿತೀವಿ. ಈ ಗಂಡು ಹುಳ ಕುಟುಂಬದಲ್ಲಿ ಕೆಲವೇ ಸಂದರ್ಭದಲ್ಲಿ ಇವನ್ನ ನಾವು ಕಾಣ್ಬೋದು. ಅಂದರೆ ವಂಶಾಭಿವೃದ್ಧಿ ಕಾಲ ಏನಿರುತ್ತೋ ಆ ಸಂದರ್ಭದಲ್ಲಿ ನಾವು ಗಂಡು ಹುಳಗಳನ್ನ ಕಾಣ್ಬೋದು. ಮತ್ತು ಒಂದು ಕುಟುಂಬದಲ್ಲಿ ಸರಿಸುಮಾರು 100-500 ಗಂಡು ಹುಳಗಳನ್ನ ನಾವು ಕಾಣ್ಬೋದು. ನಾವು ಈ ಗಂಡು ಹುಳಗಳ ಕೆಲಸ ಏನಂದರೆ ವಂಶಾಭಿವೃದ್ಧಿಯಲ್ಲಿ ಇದು ಪಾಲ್ಗೊಳ್ಳೋದು ಮಾತ್ರನೇ ಗಂಡು ಹುಳದ ಕೆಲಸ ಇರುತ್ತೆ. ಉಳಿದಂತೆ ನಮಗೆ ಕಣ್ಣಿಗೆ ಕಾಣುವಂಥದ್ದು ಅತಿ ಹೆಚ್ಚು ಇರುವಂಥದ್ದು ಯಾವುದಂದ್ರೆ ಅದು ಕೆಲಸಗಾರ ಹುಳುಗಳು. ಒಂದು ಕುಟುಂಬದಲ್ಲಿ ಒಂದು 8,000 ಹಿಡಿದು 25,000-30,000 ಒಂದು ಕುಟುಂಬದಲ್ಲಿ ಇದ್ದರೆ ಅದೆಲ್ಲವೂ ಕೂಡ ಕೆಲಸಗಾರ ಹುಳುಗಳಾಗಿರ್ತವೆ. ಈ ಕೆಲಸಗಾರ ಹುಳುಗಳು ಅಂತಂದರೆ ಅದು ಕೂಡ ಹೆಣ್ಣುಳನೇ, ಆದರೆ ಅವು ಬಂಜೆ, ಅವು ವಂಶಾಭಿವೃದ್ಧಿಯಲ್ಲಿ ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಕುಟುಂಬದ ಎಲ್ಲ ಕೆಲಸವನ್ನು ಮಾಡೋದು ಕೂಡ ಕೆಲಸಗಾರ ಹುಳುಗಳೇ. ಗೂಡನ್ನು ಕಟ್ಟೋದಾಗಿರ್ಬೋದು, ಗೂಡಿನ ಆರೈಕೆ ಆಗಿರ್ಬೋದು, ಮತ್ತು ಮರಿ ಹುಳುಗಳ ಆರೈಕೆ ಆಗಿರ್ಬೋದು, ಮತ್ತು ಜೇನು ತರೋ ಅಂಥದ್ದು, ಗೂಡಿನ ರಕ್ಷಣೆ ಆಗಿರ್ಬೋದು, ಒಟ್ಟಾರೆ ಕುಟುಂಬದ ಎಲ್ಲವನ್ನು ಕೆಲಸವನ್ನು ಮಾಡೋದು ಕೆಲಸಗಾರ ಹುಳುಗಳೇ. ಈ ಕೆಲಸಗಾರ ಹುಳುಗಳು ಇಲ್ಲ ಅಂದರೆ ನಾವು ಕುಟುಂಬವನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟು ಒಂದು ಸದೃಢವಾಗಿ ಕುಟುಂಬವನ್ನು ಕಟ್ಟುವಂಥದ್ದು ಅಂದರೆ ಅದು ಕೆಲಸಗಾರ ಹುಳುಗಳು. ಜೇನು ಸಾಕಾಣಿಕೆಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಅಂತಾರೆ? ಜೇನು ಸಾಕಾಣಿಕೆಯಲ್ಲಿ ಸಾಮಾನ್ಯವಾಗಿ ನಾವು ವಿವಿಧ ಕಾಲಮಾನಕ್ಕೆ ತಕ್ಕಾಗಿ ನಿರ್ವಹಣೆ ಮಾಡೋದು ತುಂಬ ಸೂಕ್ತ ಅಂತ ಹೇಳ್ಬೋದು. ಈಗ ಬೇಸಿಗೆ ಕಾಲದಲ್ಲೇ ಬೇರೆ ಥರ ನಿರ್ವಹಣೆ ಮಾಡಬೇಕಾಗತ್ತೆ, ಮಳೆಗಾಲದಲ್ಲೇ ಬೇರೆ ಥರ ಮಾಡಬೇಕಾಗತ್ತೆ, ಚಳಿಗಾಲದಲ್ಲೇ ಬೇರೆ ಥರ ನಿರ್ವಹಣೆ ಇರ್ತವೆ. ಹಾಗೆ ಜೇನು ಹೆಚ್ಚು ಬರುವಂಥ ಸಂದರ್ಭದಲ್ಲಿ ಅಂದರೆ ಸುಗ್ಗಿ ಕಾಲ ಅಂತ ಕರಿತೀವಿ, ಆ ಸುಗ್ಗಿ ಕಾಲದಲ್ಲೂ ಬೇರೆ ನಿರ್ವಹಣೆ ಇರ್ತವೆ. ಹಾಗೆ ಆಹಾರದ ಕೊರತೆ ಇರುವಂಥ ಕಾಲದಲ್ಲೂ ಕೂಡ ಬೇರೆ ಬೇರೆ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಅಂದರೆ ಸಾಮಾನ್ಯವಾಗಿ ನಾವು ಒಂದು ಪೆಟ್ಟಿಗೆಯನ್ನು ನಾವು ನೋಡಿದ್ರೆ ತಳಮನೆ ಅಂತ ಇರುತ್ತೆ ಅಥವಾ ಅಡಿಮನೆ ಅಂತ ಕರಿತೀವಿ. ಸೊ ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ನಾವು. ಅದಕ್ಕೋಸ್ಕರ ವಾರಕ್ಕೆ ಒಮ್ಮೆ ಆದರೂ ನಾವು ನಮ್ಮ ತುಡುವೆ ಜೇನು ಕುಟುಂಬವನ್ನು ತೆಗೆದು ನಾವು ನೋಡಬೇಕಾಗತ್ತೆ. ಅಡಿಮನೆಯನ್ನು ನಾವು ಸ್ವಚ್ಛಗೊಳಿಸ್ಕೋಬೇಕಾಗತ್ತೆ. ಅಡಿಮನೆಯಲ್ಲಿ ಈ ಮೊಟ್ಟೆ ಅಥವಾ ಸತ್ತಿರೋ ಹುಳುಗಳು ಏನಾದರೂ ಬಿದ್ದಿರ್ತವೆ ಅಂಥವನ್ನ ಒಂದು ಚಾಕು ಅಥವಾ ಏನಾದರೂ ಒಂದು ಬ್ರಷ್ ತಗೊಂಡು ನಾವು ಸಂಪೂರ್ಣವಾಗಿ ಅಡಿಮನೆಯನ್ನು ಸ್ವಚ್ಛಾಗಿ ಮಾಡಿಸ್ಕೋಬೇಕಾಗತ್ತೆ. ಇದು ಬಹಳ ಪ್ರಮುಖವಾದದ್ದು. ಕೀಟ ಮತ್ತು ರೋಗಗಳನ್ನ ಇಲ್ಲೇ ನಾವು ಸಂಪೂರ್ಣವಾಗಿ ತಡಿಬೋದು. ಅದಲ್ಲದೆ ಆಹಾರ ಕೊರತೆ ಇರುವಂಥ ಸಂದರ್ಭದಲ್ಲಿ ಅಥವಾ ಮಳೆಗಾಲ ಇದ್ದಂಥ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಸಕ್ಕರೆ ಪಾಕವನ್ನು ಕೂಡ ನಾವು ಕೊಡಬೇಕಾಗುತ್ತೆ ಜೇನು ಕುಟುಂಬಕ್ಕೆ. ಯಾಕಂದರೆ ವಾರ ಅಥವಾ 5 ದಿವಸ 10 ದಿವಸ ಹಿಂಗೆ ಮಳೆ ಇಟ್ಕೊಂಡಾಗ, ಜಡಿ ಮಳೆ ಇಟ್ಕೊಂಡಾಗ ಕುಟುಂಬ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಆವಾಗ ಆಹಾರದ ಕೊರತೆ ಇದ್ದಾಗ ಅವು ಕುಟುಂಬ ಬಹಳ ಇದು ಸಣ್ಣದಾಗ್ತಾ ಹೋಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವೇನಾದ್ರು ಸ್ವಲ್ಪ ಸಕ್ಕರೆ ಪಾಕವನ್ನು ಮಾಡಿ ಕುಟುಂಬಕ್ಕೆ ಕೊಟ್ಟಾಗ ಅದೇನಾಗ್ತದೆ, ಕುಟುಂಬ ಕೊಟ್ಕೊಂಡು ಮತ್ತೆ ಸದೃಢವಾಗಿ ಬೆಳೆಯೋದಕ್ಕೂ ಸಾಧ್ಯ ಆಗುತ್ತೆ. ಹಾಗೆ ನಾವು ಪರಾಗವನ್ನು ಕೂಡ ಕೊಡಬೇಕಾಗತ್ತೆ. ಅಂದರೆ ನೈಸರ್ಗಿಕವಾಗಿ ನಾವು ಏನಾದರೂ ಸಂಗ್ರಹಣೆ ಮಾಡಿದರೆ ಪರಾಗವನ್ನು, ಅದನ್ನು ಕೂಡ ನಾವು ಆಹಾರ ಕೊರತೆ ಇದ್ದಾಗ ಕೊಡ್ಬೋದು, ಅಥವಾ ಪರಾಗದ ಪೂರಕಗಳನ್ನ ಕೂಡ ನಾವು ಸಿದ್ಧಪಡಿಸ್ಕೋಬೋದು. ಆ ಸಿದ್ಧಪಡಿಸ್ಕೊಂಡು ನಾವು ಕುಟುಂಬಕ್ಕೆ ನಾವು ಆಹಾರ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಕೊಡಬೇಕು. ಸುಗ್ಗಿಯ ಕಾಲದಲ್ಲಿ ನಾವು ಕುಟುಂಬವನ್ನು ನೋಡ್ತಿರ್ಬೇಕಾಗುತ್ತೆ, ಮತ್ತು ಅದಕ್ಕೆ ಮೇಣದ ಹಾಳೆಯನ್ನು ಕೊಡಬೇಕಾಗುತ್ತೆ. ಮೇಣದ ಹಾಳೆ ಕೊಟ್ಟ ನಂತರ ಅದರಲ್ಲಿ ತುಂಬಿರೋಂಥ ಜೇನುತುಪ್ಪವನ್ನು ಕೂಡ ಜೇನುತುಪ್ಪ ತೆಗೆಯೋ ಯಂತ್ರದಿಂದ ನಾವು ಸಂಗ್ರಹಣೆ ಮಾಡ್ಕೊಳ್ಳೋದು ಕೂಡ ತುಂಬ ಅವಶ್ಯಕತೆ. ಹಾಗೆ ಕೀಟ ರೋಗಗಳು ಬಂದಾಗ ಕೂಡ ಅವನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಬೇಸಿಗೆನಲ್ಲಿ ಯಾವ ರೀತಿ ಇರಬೇಕು ನಿರ್ವಹಣೆ? ಬೇಸಿಗೆಯಲ್ಲಿ ಅತಿ ಹೆಚ್ಚು ಬಿಸಿಲು ಇರುತ್ತೆ. ಅದಕ್ಕೋಸ್ಕರ ಕುಟುಂಬವನ್ನು ನಾವು ಯಾವಾಗಲೂ ರೈತರಿಗೆ ಹೇಳ್ತಿರ್ತೀವಿ, ಆದಷ್ಟು ನೆರಳಲ್ಲಿ ಇಡಿ ಕುಟುಂಬವನ್ನು ಅಂತೇಳಿ. ಮತ್ತು ಕೆಲವು ಭಾಗದಲ್ಲಿ ಇದು ತಾಪಮಾನ ಜಾಸ್ತಿ ಇದ್ದಾಗ, ಉಷ್ಣಾಂಶ ಜಾಸ್ತಿ ಇದ್ದಾಗ ಆ ಪೆಟ್ಟಿಗೆ ಮೇಲೆ ಈ ಗೋಣಿ ಚೀಲ ಅಥವಾ ಯಾವುದರ ಒಂದು ಬಟ್ಟೆಯಿಂದ ಅದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅಂತ ಹೇಳ್ತೀವಿ. ಮತ್ತು ನಿಮ್ಮ ಮಧುವನ ಸಮೀಪದಲ್ಲಿ ಎಲ್ಲಾದರೂ ಕೂಡ ಒಂದು ಸ್ವಲ್ಪ ನೀರು ಒದಗಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಈ ಬೇಸಿಗೆಯಲ್ಲಿ ಜೇನುಹುಳುಗಳಿಗೆ ನೀರು ಕೂಡ ಬೇಕಾಗತ್ತೆ. ಕುಟುಂಬದ ಒಳಗಡೆಗೆ ಅದರ ತಾಪಮಾನವನ್ನು ಕಡಿಮೆ ಮಾಡ್ಕೊಳ್ಳೋ ಒಂದು ದೃಷ್ಟಿಯಿಂದ ನೀರಿನ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ನಾವು ಕೊಡಬೇಕಾಗತ್ತೆ. ಹಾಗೆ ಪೆಟ್ಟಿಗೆ ಒಳಗಡೆಗೆ ಒಂದು ಪ್ರವೇಶ ದ್ವಾರ ಅಂತ ಇರ್ತವೆ. ಅದರಲ್ಲಿ ಎರಡು ಥರ ಇರ್ತವೆ. ಒಂದು ಸಣ್ಣ ಪ್ರವೇಶ ಇರುತ್ತೆ, ಇನ್ನೊಂದು ದೊಡ್ಡದು ಎಂಟ್ರೆನ್ಸ್ ಇರುತ್ತೆ. ನಾವು ಸಾಧ್ಯ ಆದಷ್ಟು ಬೇಸಿಗೆ ಕಾಲದಲ್ಲಿ ದೊಡ್ಡದಾಗಿರುವಂಥ ಪ್ರವೇಶ ದ್ವಾರವನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಆವಾಗ ಗಾಳಿ ಕೂಡ ಸರಳವಾಗಿ ಕುಟುಂಬದ ಒಳಗಡೆ ಹೋಗುತ್ತೆ, ಹೊರಗಡೆ ಬರೋದ್ರಿಂದ ಒಂದು ತಣ್ಣನೆಯ ತಂಪಾದ ಒಂದು ವಾತಾವರಣವನ್ನು ನಾವು ಕಲ್ಪಿಸಿಕೊಡ್ಬೇಕಾಗುತ್ತೆ. ತಾವು ಸಕ್ಕರೆ ಪಾಕನ ಒದಗಿಸ್ಕೊಡ್ಬೇಕು ಅಂತಂದ್ರಲ್ಲ, ಈ ಬೆಲ್ಲದ ಪಾಕ ಆಗಲ್ವಾ? ಸಕ್ಕರೆ ಪಾಕವನ್ನು ಸಾಮಾನ್ಯವಾಗಿ ಮಾಡ್ತೀವಿ. ಬೆಲ್ಲದ ಪಾಕದಲ್ಲಿ ಸಾವಯವ ಬೆಲ್ಲ ಆಗಿದ್ರೆ ನಡೆಯುತ್ತೆ. ಆದರೆ ಈಗ ಅಂಗಡಿಯಲ್ಲಿ ಸಿಗುವಂಥ ಬೆಲ್ಲವನ್ನು ನಾವೊಂದು ಸ್ವಲ್ಪ ಪರೀಕ್ಷೆಯನ್ನು ಮಾಡಿ ನೋಡ್ವಿ. ಜೇನುಹುಳುಗಳು ತಗೊಂಡಾಗ ಒಂದು ಸ್ವಲ್ಪ ಅವಕ್ಕೆ ಜೇನುಹುಳುಗಳಿಗೆ ಭೇದಿಯಾಗೋದು ಕೂಡ ಅಬ್ಸರ್ವ್ ಮಾಡ್ತೀವಿ ನಾವು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಇದು ಸಕ್ಕರೆ ಪಾಕವನ್ನೇ ಕೊಡಿ ಅಂತ ಹೇಳ್ತೀವಿ. ಮತ್ತು ಸಕ್ಕರೆ ಪಾಕವನ್ನು ಪ್ರಮಾಣ ಕೂಡ ನಾವು ಈಸಿಯಾಗಿ ನಾವು ಅಳತೆ ಹಾಕೋಬೋದು. ಈಗ ಸಕ್ಕರೆ ಪಾಕವನ್ನು ನಾವು ಯಾವ ಹೆಂಗೆ ಬೇಕಂಗೆ ಮಾಡಿದ್ರೆ ಆಗೋದಿಲ್ಲ. ಒಂದು ಲೋಟ ನೀರಿಗೆ ಒಂದು ಲೋಟ ಸಮ ಪ್ರಮಾಣವಾಗಿ ಸಕ್ಕರೆಯನ್ನು ಹಾಕಬೇಕಾಗತ್ತೆ. ಸೊ ಅದು ಅಳತೆಯನ್ನು ಕೂಡ ನಮಗೆ ರೈತರಿಗೆ ಭಾಳ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಲೋಟ ನೀರಿಗೆ ಒಂದು ಲೋಟ ಸಕ್ಕರೆಯನ್ನು ಒಂದು ಬಟ್ಟಲಲ್ಲಿ ಹಾಕಿ ಕಲಸಿ ಸ್ವಲ್ಪ ಉಗುರು ಬೆಚ್ಚಿಗೆ ಕಾಯಿಸಿ ಆರಿಸಿದ ನಂತರ ಆ ಬಟ್ಲನ್ನ ನಾವು ಕುಟುಂಬದೊಳಗಡೆ ಕೊಡಬೇಕು. ಮತ್ತು ಕುಟುಂಬದೊಳಗಡೆ ಕೊಡಬೇಕಷ್ಟು ಆ ಬಟ್ಲಲ್ಲಿ ಏನಾದರೂ ಗರ್ಕೆ ಹುಲ್ಲು ಅಥವಾ ತೆಂಗಿನ ನಾರು ಏನಾದರೂ ಹಾಕಿ ಕೊಡಬೇಕಾಗತ್ತೆ. ಕಡ್ಡಿಗಳು ಏನಾದರೂ ಹಾಕಿ ಕೊಡಬೇಕಾಗತ್ತೆ. ಇಲ್ಲಾಂದರೆ ಇದು ಜೇನುಹುಳುಗಳು ಬಂದು ಕುತ್ಕೊಂಡು ಕುಡಿಬೇಕಾದ್ರೆ ಆ ಸಕ್ಕರೆ ಪಾಕಕ್ಕೆ ಬಿದ್ದು ಸತ್ತೋಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ತೆಂಗಿನ ನಾರು ಏನಾದರೂ ಒಳಗಡೆ ಕಡ್ಡಿಗಳು ಹಾಕಿ ನಾವು ಬಟ್ಟಲಲ್ಲಿ ಕುಟುಂಬದ ಒಳಗಡೆ ಇಟ್ಟು ಕೊಡಬೇಕಾಗುತ್ತೆ. ಎಷ್ಟು ಅಂತರದಲ್ಲಿ ಕೊಡಬೇಕಾಗತ್ತೆ? ಪ್ರತಿ ದಿವಸ ಕೊಡಬೇಕಾಗತ್ತಾ ಹೇಗೆ? ಇಲ್ಲ ಇಲ್ಲ, ಇದು ಆಹಾರ ಕೊರತೆ ಇದ್ದಾಗ ಕೊಡಬೇಕಷ್ಟೇ, ಯಾವಾಗ್ಲೂ ಕೊಡಬೇಕು ಅಂತ ಏನಿಲ್ಲ. ಆಹಾರ ಕೊರತೆ ಇದ್ದಾಗ ಮತ್ತೆ ಮಳೆಗಾಲ ಇದ್ದಾಗ, ಅದು ಮಳೆಗಾಲ ಅಂದ್ರೆ ಏನಾದ್ರು ಜಡಿ ಮಳೆಗಳು ಇಟ್ಕೊಂಡಾಗ, ಅಂದ್ರೆ 4-5 ದಿವಸ ಇಟ್ಕೊಂಡಾಗ ಹುಳುಗಳು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಮತ್ತೆ ಮೂರನೇದಂದ್ರೆ ತುಂಬಾ ಸಣ್ಣ ಕುಟುಂಬ ಇದ್ದಾಗ, ಅಂದ್ರೆ ಸಣ್ಣ ಕುಟುಂಬ ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಬೇಕು ಅನ್ನಂಗಿದ್ದಾಗ ಅವಾಗ ಸಕ್ಕರೆ ಪಾಕವನ್ನ ಕೊಡಬೇಕು. ಮತ್ತೆ ಹೊಸ ಜಾಗಕ್ಕೆ ನೀವು ಕುಟುಂಬವನ್ನು ತಗೊಂಡಾಗ, ಅಂದ್ರೆ ಈ ಊರಿಂದ ಈ ಮತ್ತೊಂದೂರಿಗೆ ತಗೊಂಡೋಗಿ ಹೊಸದಾಗಿ ನಾವು ಜೇನು ಸಾಕಾಣಿಕೆ ಮಾಡಬೇಕು ಅನ್ನೋ ಕುಟುಂಬ ತಗೊಂಡೋಗ್ತೀವಲ್ಲ, ಸೊ ಅಂತ ಸಂದರ್ಭದಲ್ಲಿ ಇದು ಒಂದು 3 ದಿನಕ್ಕೊಂದ್ಸಲ ಈ ತರ ನಾವು ಒಂದು 3-4 ಟೈಮ್ ನಾವು ಕೊಟ್ಟಾಗ ಅಷ್ಟಕ್ಕೆ ಜೇನು ಹುಳುಗಳು ಕೂಡ ಆ ಜಾಗಕ್ಕೆ ಹೊಂದ್ಕೊಳ್ತವೆ. ಮತ್ತೆ ಸಕ್ಕರೆ ಪಾಕ ಸಿಗೋದ್ರಿಂದ ಅವು ಕುಡಿದು ಒಂದ್ ಸ್ವಲ್ಪ ಶಕ್ತಿ ಬರುತ್ತೆ, ಕುಟುಂಬವನ್ನು ಕೂಡ ಚೆನ್ನಾಗಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲ, ಈಗ ಒಂದ್ಸರಿ ನಾನು ಆಹಾರ ಇಟ್ಟೆ, ಅದು ಸಂಪೂರ್ಣವಾಗಿ ಖಾಲಿ ಆದ್ಮೇಲೆ ಮತ್ತೆ ಕೊಡಬೇಕಾ ಹೇಗೆ ಅಂತ? ಒಂದ್ ಸಲ ಕೊಡಬೇಕಾದ್ರೆ ನಾವು ಸಾಮಾನ್ಯವಾಗಿ 200-250 ml ಕೊಡೋದಕ್ಕೆ ಹೇಳ್ತೀವಿ. ಇದು ಒಂದು 2-3 ದಿನದೊಳಗೆ ಖಾಲಿ ಮಾಡ್ತೇವೆ. ನಾವು ನೋಡ್ಬೇಕಾಗುತ್ತೆ 2 ದಿನ ಮುಂದೆ. ಕೆಲವು ಸಲ ಏನಂದ್ರೆ ಆಹಾರ ತುಂಬಾ ಚೆನ್ನಾಗಿ ಜೇನುಹುಳುಗಳಿಗೆ ಸಿಗ್ತಾ ಇದ್ದ ಅಂದಾಗ ನೀವು ಸಕ್ಕರೆ ಪಾಕ ಕೊಟ್ಟರು ಕೂಡ ಜೇನುಹುಳುಗಳು ಅವನ್ನ ಇಷ್ಟಪಡೋದಿಲ್ಲ, ಅವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅವು. ಮತ್ತೆ ಕೆಲವು ಸಲ ಏನಾಗ್ತಂದ್ರೆ ನಾವೇನಾದ್ರು ಉಗುರು ಬೆಚ್ಚಿಗೆ ಕಾಯಿಸಿ ಕೊಡದೇನೆ ಹಾಗೇನೆ ಕೊಟ್ಟಾಗ ಒಂದು ಸ್ವಲ್ಪ ಫಂಗಸ್ ಗ್ರೋತ್ ಬಂದಂಗೆ ಆಗುತ್ತೆ 2-3 ದಿನದಿಂದ. ಸೊ ಅಂಥ ಟೈಮಲ್ಲೂ ಕೂಡ ಜನರುಗಳು ಅವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಅದನ್ನ ನೋಡ್ಕೊಂಡು ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ 3 ದಿನಕ್ಕೊಮ್ಮೆ ಕೊಟ್ಟರೆ ಸಾಕಾಗುತ್ತೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಜೇನು ಹುಳುಗಳಿಗೂ ಕೀಟ ರೋಗಗಳು ಕಾಡುತ್ತವೆ, ಅದರ ನಿರ್ವಹಣೆ ಬಗ್ಗೆ? ನಮ್ಮ ತುಡುವೆ ಜೇನಲ್ಲಿ ಪ್ರಮುಖವಾಗಿ ಕೀಟವನ್ನು ನಾವು ನೋಡೋದೇ ಆದ್ರೆ ಒಂದು ಮೇಣದ ಚಿಟ್ಟೆ ಅಂತ ಬರುತ್ತೆ, ಇದನ್ನ ನಾವು ಕಾಡಬಹುದು. ಕಡ್ಜ ಬರುತ್ತೆ, ಇರುವೆಗಳು ಬರ್ತವೆ, ಮತ್ತೆ ಕೆಲವು ಭಾಗದಲ್ಲಿ ಪಕ್ಷಿಗಳು ಕೂಡ ಕಾಟ ಕೊಡ್ತವೆ, ಹಾಗೆ ಕೋತಿಗಳು ಮತ್ತೆ ಕರಡಿಗಳು ಇವೆಲ್ಲ ಕಾಟ ಇರ್ತವೆ. ಆದರೆ ಪ್ರಮುಖವಾಗಿ ಮೇಣದ ಚಿಟ್ಟೆದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ಈ ಮೇಣದ ಪತಂಗ ಏನು ಮಾಡುತ್ತಂದ್ರೆ ಸಾಯಂಕಾಲದೊತ್ತು ಕುಟುಂಬದ ಒಳಗಡೆಗೆ, ಅಂದರೆ ಪ್ರವೇಶ ದ್ವಾರದೊಳಗಡೆ ಬಂದ್ಬಿಟ್ಟು ಆ ತಳಮನೆಯಲ್ಲಿ ಮೊಟ್ಟೆ ಇಟ್ಬಿಟ್ಟು ಹೊರಟೋಗುತ್ತೆ. ಆ ಮೊಟ್ಟೆ ಇಟ್ಟಾದ್ಮೇಲೆ ಆ ಮೊಟ್ಟೆ ಹೊಡೆದು ಬರೋಕ್ಕೆ ಒಂದು 5-10 ದಿವಸ ಬೇಕಾಗುತ್ತೆ. ಸೊ ಈ ಗುಂಪು ಗುಂಪಾಗಿ ಮೊಟ್ಟೆ ಇಟ್ಟಿರುತ್ತೆ, ಒಂದ್ಸಲ ಮೊಟ್ಟೆ ಇಟ್ಟರೆ ಸುಮಾರು 100 ವರೆಗೂ ಮೊಟ್ಟೆ ಇಟ್ಟಿರುತ್ತೆ. ಸೊ ನಾವು ವಾರಕ್ಕೊಮ್ಮೆ ನಾವು ಕುಟುಂಬವನ್ನು ಪರೀಕ್ಷೆ ಮಾಡ್ಬೇಕಾದ್ರೆ ಆ ತಳಮನೆಯನ್ನೇ ಸ್ವಚ್ಛ ಮಾಡಿಕೊಂಡ್ರೆ ಆ ಮೊಟ್ಟೆಗಳನ್ನೆಲ್ಲ ಸಾಯಿಸ್ಬೋದು. ಮತ್ತು ಏನಾದ್ರು ಸಣ್ಣ ಪುಟ್ಟ ಮರಿ ಹುಳ ಬಂದಿದ್ರೆ, ಅಂದರೆ ಲಾರ್ವಾ ಅಂತ ಕರಿತೀವಲ್ಲ, ಆ ಥರ ಮೇಣದ ಚಿಟ್ಟೆದು ಏನಾದ್ರು ಬಂದಿತ್ತು ಅಂದರೆ ಸೊ ಅಲ್ಲೇ ನಾವು ಅದನ್ನು ನಾಶ ಮಾಡಬೇಕಾಗತ್ತೆ. ಆವಾಗ ಅದು ಕುಟುಂಬದ ಮೇಲೆ ಹೋಗಿ ಆ ರಾಡೆಗಳನ್ನ ಅಥವಾ ಎರೆಗಳನ್ನ ತಿನ್ನೋದಿಲ್ಲ. ಸೊ ಅಲ್ಲಿ ನಾವು ನಿಯಂತ್ರಣ ಮಾಡ್ಕೋಬೋದು. ಮತ್ತು ಎರಡನೇದು ಏನಂದರೆ ಕುಟುಂಬ ಯಾವಾಗಲೂ ಸದೃಢವಾಗಿ ಇರೋವಂಥ ನೋಡ್ಕೋಬೇಕು. ತುಂಬ ಸಣ್ಣ ಕುಟುಂಬ ಮತ್ತು ವೀಕ್ ಇರೋವಂಥ ಕುಟುಂಬ ಆಗಿತ್ತು ಅಂದರೆ ಈ ಚಿಟ್ಟೆ ಬೇಗ ಅದನ್ನ ಅಟ್ಯಾಕ್ ಮಾಡುತ್ತೆ. ಹಾಗೆ ಕುಟುಂಬದ ಒಳಗಡೆಗೆ ರಾಡೆಗಳು ಅಂತ ಕರೆದೆ, ಎರಿ ಅಥವಾ ರಾಡೆ ಅಂತ ಕರಿತೀವಿ ಕೂಮ್ಸ್ನ. ಸೊ ಅದು ಏನಾದರೂ ಹಳೇದಾಗಿದ್ರೆ, ಕಪ್ಪುದಾಗಿದ್ರೆ ಅಂಥ ರಾಡೆಗಳನ್ನ ಬದಲಾಯಿಸಬೇಕಾಗತ್ತೆ. ಇಲ್ಲಾಂದರೆ ಆ ಕಪ್ಪುದಾಯಿತು ಅಥವಾ ಹಳೇದಾದ ರಾಡೆಗಳು ಇತ್ತು ಅಂದರೆ ಈ ಮೇಣದ ಚಿಟ್ಟೆನ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ, ಮೊಟ್ಟೆ ಇಡೋದಕ್ಕೆ ಅಲ್ಲಿ ಅವಕಾಶಗಳು ಜಾಸ್ತಿ ಕೊಡುತ್ತೆ. ಈ ಥರ ಕುಟುಂಬವನ್ನು ನೀವು ಸದೃಢವಾಗಿ ಇಟ್ಕೊಂಡ್ರೆ ನೀವು ಮೇಣದ ಚಿಟ್ಟೆಯನ್ನು ನಿಯಂತ್ರಣವನ್ನು ಮಾಡ್ಬೋದು. ಏನು ಮಾಡುತ್ತೆ ಇದು ಮೇಣದ ಚಿಟ್ಟೆ ಅಂದರೆ? ಎರಿ ಅಥವಾ ರಾಡೆ ಇರ್ತಲ್ಲ, ಸೊ ಅದನ್ನು ತಿನ್ನುತ್ತೆ. ಅಂದರೆ ಒಂಥರ ಬಲೆ ಥರ ಇಣಿಯುತ್ತೆ, ಮತ್ತು ಇಡೀ ಕುಟುಂಬವನ್ನ, ಅಂದರೆ ಷಟ್ಪುಜಾಕಾರದ ಕಣಗಳು ಏನಿರ್ತಾರ, ಸೊ ಆ ಕುಟುಂಬವನ್ನು ಇಡೀ ನಾಶವನ್ನು ಮಾಡುತ್ತೆ. ಮತ್ತು ಅದು ತಿನ್ನೋದ್ರಿಂದ ಏನಾಗುತ್ತಂದರೆ ಈ ಜೇನುಹುಳುಗಳಿಗೆ ಮೊಟ್ಟೆ ಇಡೋದಕ್ಕೆ ಮತ್ತು ಮರಿ ಮಾಡ್ಕೊಳ್ಳೋಕ್ಕೆ ಆಹಾರ ಸಂಗ್ರಹಣೆ ಮಾಡೋಕ್ಕೆ ಸ್ಥಳಾವಕಾಶ ಇರೋದಿಲ್ಲ. ಅವಾಗ ಏನು ಮಾಡ್ತಂದರೆ ಕುಟುಂಬ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಪಲಾಯನ ಮಾಡುತ್ತೆ. ಇದರಿಂದ ರೈತರಿಗೆ ಬಹಳ ನಷ್ಟ ಆಗುತ್ತೆ. ಒಂದು ಕುಟುಂಬ ಬಿಟ್ಟೋದ್ರೆ ಸುಮಾರು 1,500 ರೂಪಾಯಿಂದ 2,000 ರೂಪಾಯಿ ಒಂದು ಕುಟುಂಬ ಇರುತ್ತೆ. ಸೊ ಆರ್ಥಿಕವಾಗಿ ಕೂಡ ನಷ್ಟ ಆಗುತ್ತೆ ರೈತರಿಗೆ. ಅದಕ್ಕೋಸ್ಕರ ಮೇಣ ಚಿಟ್ಟೆಯನ್ನು ಆದಷ್ಟು ನಾವು ಸರಿಯಾಗಿ ನಿರ್ವಹಣೆನ ನಾವು ಮಾಡಲೇಬೇಕಾಗುತ್ತೆ. ಜೇನು ಸಾಕಾಣಿಕೆಗೆ ಬೇಕಾಗುವಂತಹ ತರಬೇತಿ ಮತ್ತು ಉಪಕರಣಗಳು ಎಲ್ಲಿ ಸಿಗ್ಬೋದು ಅಂತೀರಿ? ತೋಟಗಾರಿಕಾ ಇಲಾಖೆ ಮುಖಾಂತರ ಜೇನು ಸಾಕಾಣಿಕೆ ಕಾರ್ಯಕ್ರಮನ ಅನುಷ್ಠಾನ ಮಾಡ್ತಾ ಇದೆ. ಕರ್ನಾಟಕದಲ್ಲಿರುವಂತಹ ಎಲ್ಲ ತೋಟಗಾರಿಕೆ ಇಲಾಖೆಗಳಲ್ಲಿ, ಪ್ರತಿ ತಾಲೂಕಲ್ಲಿ ಇರುವಂತಹ ತೋಟಗಾರಿಕೆ ಇಲಾಖೆಗಳು ಕೂಡ ಇದು ಬೇಕಾಗುವಂತಹ ಉಪಕರಣಗಳು, ಜೇನು ಕುಟುಂಬಗಳು, ಅವನ್ನ ಸಬ್ಸಿಡಿ ಮುಖಾಂತರ ರೈತರಿಗೆ ಒದಗಿಸ್ತಾ ಇದ್ದಾರೆ. ಹಾಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಏನೇನಿದೆ, ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ರೈತ ಸಂಪರ್ಕ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮಹಾವಿದ್ಯಾಲಯ ಅಥವಾ ಸಂಶೋಧನಾ ಕೇಂದ್ರಗಳು ಇದ್ದೇ ಇರ್ತವೆ. ಅಲ್ಲೂ ಕೂಡ ನೀವು ಭೇಟಿ ಮಾಡಿದ್ರೆ ನಿಮಗೆ ಜೇನು ಸಾಕಾಣಿಕೆ ಬಗ್ಗೆ ತರಬೇತಿಯನ್ನು ಅದ್ರ ಬಗ್ಗೆ ಹೇಳ್ತಾರೆ. ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKಯಲ್ಲಿ ಕೂಡ ನಾವು ನಿರಂತರವಾಗಿ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಿರ್ತೇವೆ. ಇದ್ರ ಜೊತೆಗೆ ಸುಮಾರು ಸಹಕಾರ ಸಂಘಗಳಿದ್ದಾವೆ, ಜೇನು ಕೃಷಿಗೆ ಸಂಬಂಧಪಟ್ಟಂತಹ ಸಹಕಾರ ಸಂಘಗಳಿದ್ದಾವೆ, ಅವರು ಕೂಡ ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾರೆ. ಮತ್ತೆ FPOs ಕೂಡ ಇವತ್ತು ಕೆಲಸ ಮಾಡ್ತಿದ್ದೇವೆ ಕರ್ನಾಟಕದಾದ್ಯಂತ. ಅವು ಕೂಡ ಜೇನು ಸಾಕಾಣಿಕೆ ಬೇಕಾಗುವಂತಹ ಉಪಕರಣಗಳು ಮತ್ತೆ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇರ್ತಾರೆ. ಉಪಕರಣಗಳು ಏನೇನು ಬೇಕಾಗ್ತವೆ ಜೇನು ಹುಳ ಸಾಕ್ತೀನಿ ಅಂತಂದ್ರೆ? ನಮಗೆ ಸಾಮಾನ್ಯವಾಗಿ ಕುಟುಂಬ, ಜೇನು ಕುಟುಂಬ ಬೇಕಾಗುತ್ತೆ. ಜೇನು ಕುಟುಂಬವನ್ನ ಇಟ್ಟು ಸಾಕೋದಕ್ಕೆ ಜೇನು ಪೆಟ್ಟಿಗೆ ಬೇಕಾಗುತ್ತೆ. ಜೇನು ಪೆಟ್ಟಿಗೆ ನಂತರ ಸ್ಟ್ಯಾಂಡ್ ಬೇಕಾಗುತ್ತೆ, ಯಾಕಂದ್ರೆ ಪೆಟ್ಟಿಗೆನ ಹಾಗೆ ಇಡೋದ್ರಿಂದ ಏನಾಗ್ತಂದ್ರೆ ಇರುವೆಗಳು ಕಾಟ ಎಲ್ಲ ಬರ್ತವೆ. ಅದಕ್ಕೋಸ್ಕರ ನಾವು ಸ್ಟ್ಯಾಂಡ್ ಮೇಲೆ ಇಟ್ಟು ನಾವು ಅದನ್ನ ಸಾಕಾಣಿಕೆ ಮಾಡಬೇಕಾಗತ್ತೆ. ಹಾಗೆ ಒಗೆತಿದಿ ಅಂತ ಬೇಕಾಗುತ್ತೆ, ಸ್ಮೋಕರ್ ಅಂತ ಕರಿತೀವಿ ಅದನ್ನ, ಒಗೆತಿದಿ ಅಂತ ಬೇಕಾಗುತ್ತೆ. ಸೊ ಒಗೆತಿದಿಯನ್ನು ಕೂಡ ನಾವು ಬಳಸ್ತೀವಿ. ಹಾಗೆ ರಾಣಿ ಗೇಟು, ರಾಣಿ ಪಂಜರ ಇವೆಲ್ಲ ಬೇಕಾಗ್ತವೆ ಅಷ್ಟೇ. ಅಂದ್ರೆ ಎರಡು ಮೂರು ಪೆಟ್ಟಿಗೆ ಇದ್ರೆ ಏನು ಬೇಕಾಗಲ್ಲ, ನೀವು ಜಾಸ್ತಿ ಮಟ್ಟದಾಗೆ ದೊಡ್ಡ ಮಟ್ಟ ಮಾಡ್ಬೇಕಾದ್ರೆ ಇವೆಲ್ಲ ಬೇಕಾಗುತ್ತೆ. ಮತ್ತೆ ಜೇನುತುಪ್ಪ ತೆಗೆಯೋ ಯಂತ್ರ ಒಂದಿದೆ. ಸೊ ಇದರಿಂದ ಏನಾಗ್ತಂದ್ರೆ ಜೇನು ಎರೆಗಳು ಏನು ಬಂದಿರ್ತವ ಅದನ್ನ ಮಿಷಿನ್ಗೆ ಹಾಕಿ ನಾವು ಜೇನುತುಪ್ಪ ತೆಗೆಯೋದ್ರಿಂದ ಆ ಎರೆಗಳನ್ನ ಪುನಃ ಮರುಬಳಕೆ ಮಾಡಬಹುದು ನಾವು, ಮತ್ತೆ ಅದು ಎರೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಅದರಿಂದ ಏನಾಗ್ತಂದ್ರೆ ನಮಗೆ ಜೇನುತುಪ್ಪದ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಇದನ್ನ ಹೊರತುಪಡಿಸಿ ಮುಖಪರದೆ ಬೇಕಾಗುತ್ತೆ. ಅಂದ್ರೆ ಪ್ರಾರಂಭಿಕ ಜೇನು ಕೃಷಿಕರಿಗೆ ಒಂದು ಸ್ವಲ್ಪ ಭಯ ಇರುತ್ತೆ, ಜೇನುಗಳು ಚುಚ್ಚಬಹುದು, ನಮ್ಮ ದಾಳಿ ಮಾಡಬಹುದು ಅಂತ ಭಯ ಇರುತ್ತೆ. ಅದಕ್ಕೋಸ್ಕರ ಒಂದು ಮುಖಪರದೆಯನ್ನು ಕೂಡ ಸಿದ್ಧಪಡಿಸಿದ್ದೀವಿ. ಸೊ ಆ ಮುಖಪರದೆ ಹಾಕೊಂಡು ನಾವು ಜೇನು ಕುಟುಂಬನ ಸಲೀಸಾಗಿ ನಾವು ಪರೀಕ್ಷೆಯನ್ನು ಮಾಡಬಹುದು. ಇಷ್ಟು ಉಪಕರಣಗಳು ಬೇಕಾಗ್ತದೆ. ಅಂದಾಜು ಏನು ಧಾರಣೆ ಆಗ್ಬೋದು? ಒಂದು ಪೆಟ್ಟಿಗೆಗೆ ಸುಮಾರು 2,000 ರೂಪಾಯಿವರೆಗೂ ದರ ಇದೆ. ಅದ್ರ ಜೊತೆಗೆ ಜೇನು ಕುಟುಂಬಕ್ಕೂ ಅಷ್ಟೇ 2,000 ರೂಪಾಯಿ ಇದೆ. ಆದರೆ ಜೇನು ಕುಟುಂಬವನ್ನು ರೈತರೇ ಅವರು ಹಿಡಿದು ಹಾಕೋಬಹುದು. ಅದ್ರ ಜೊತೆಗೆ ಸ್ಟ್ಯಾಂಡು, ಅದು ಕೂಡ ಒಂದು 500 ರೂಪಾಯಿಂದ 600-700 ರೂಪಾಯಿವರೆಗೂ ಒಂದು ಸ್ಟ್ಯಾಂಡ್ ಇದೆ. ಮತ್ತು ಈ ಒಗೆತಿದಿ ಅದು ಕೂಡ ಒಂದು 350-400 ರೂಪಾಯಿವರೆಗೂ ಸಿಗುತ್ತೆ. ಮತ್ತು ಮುಖಪರದೆ ಅದು ಕೂಡ 300-500 ರೂಪಾಯಿವರೆಗೂ ಇದ್ದಾವೆ. ಇದು ಇದ್ರ ಜೊತೆಗೆ ಜೇನುತುಪ್ಪ ತೆಗೆ ಯಂತ್ರ ಅದು ಕೂಡ ಕೆಲವು ಕಡೆ ಸ್ಟೈನ್ಲೆಸ್ ಸ್ಟೀಲ್ ಇದ್ದಾವೆ. ಮತ್ತೆ 2 ಫ್ರೇಮ್ದು ಮತ್ತೆ 4 ಫ್ರೇಮ್ದು ಅಂತ ಕರಿತೀವಿ. ಆ ಥರ 3,000-6,000 ರೂಪಾಯಿವರೆಗೂ ಜೇನುತುಪ್ಪ ತೆಗೆಯೋ ಯಂತ್ರಕ್ಕೆ ಬೆಲೆ ಇದೆ. ಒಂದು ಪೆಟ್ಟಿಗೆ ಇಟ್ಕೊಳೋದಕ್ಕೆ ಜೇನುತುಪ್ಪ ತೆಗೆ ಯಂತ್ರ ಬೇಕಾಗಲ್ಲ, ಅದನ್ನು ಬಿಟ್ಟು ಸುಮಾರು ಒಂದು 5,000 ರೂಪಾಯಿ ಖರ್ಚಾಗುತ್ತೆ ಒಂದು ಪೆಟ್ಟಿಗೆನ ಇಟ್ಟು ನಾವು ಸಾಕಾಣಿಕೆ ಮಾಡೋಕ್ಕೆ. ಅದೇ ಥರ ನೀವು 10-15 ಪೆಟ್ಟಿಗೆ ಇಟ್ಕೊಂಡ ಅಂದರೆ ನಮಗೆ ಇವೆಲ್ಲ ಒಂದೊಂದೇ ಸಾಕಾಗುತ್ತೆ. ಅದು ಮುಖಪರದೆ ಆಗಲಿ, ಒಗೆತಿದಿ ಆಗಲಿ, ಜೇನುತುಪ್ಪ ತೆಗೆ ಯಂತ್ರ ಆಗಲಿ, ನಮಗೆ ಕೇವಲ ಪೆಟ್ಟಿಗೆ ಮತ್ತು ಸ್ಟ್ಯಾಂಡ್ಗಳ ಸಂಖ್ಯೆಗಳು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂದರೆ GKVKನಲ್ಲಿ ನಿಮ್ಮ ಕೇಂದ್ರದ ಕೆಲಸ ಏನು? ನಮ್ಮಲ್ಲಿ ಅಖಿಲ ಭಾರತ ಸುಸಂಘಟಿತ ಜೇನುಣ ಮತ್ತು ಪರಾಗಸ್ಪರ್ಶಿಗಳ ಸಂಶೋಧನಾ ಪ್ರಾಯೋಜನೆ ಇದೆ, ಜೊತೆಗೆ ಜೇನು ಕೃಷಿ ವಿಭಾಗ. ಇವೆರಡೂ ವಿಭಾಗಗಳ ಕೆಲಸ ಏನಂದರೆ ಶಿಕ್ಷಣ ಮತ್ತು ಸಂಶೋಧನೆ ಮತ್ತು ವಿಸ್ತರಣೆ ಮೂರಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀವಿ. ನಮ್ಮಲ್ಲಿ ಜೇನು ಕೃಷಿಗೆ ಸಂಬಂಧಪಟ್ಟಂತೆ MSc ಕಾರ್ಯಕ್ರಮ ಇದೆ, ಮತ್ತು BSc ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ವಿಷಯವಾಗಿ ನಾವು ಜೇನು ಕೃಷಿನ ಬೋಧನೆ ಮಾಡ್ತೀವಿ, ಅಲ್ಲಿ ತೊಡಗಿಸ್ಕೊಳ್ತೀವಿ. ಅದಾದಮೇಲೆ ನಮ್ಮ ಇದು ASRPಯಲ್ಲಿ ನಾವು ಪ್ರಮುಖವಾಗಿ ಸಂಶೋಧನೆ ಮತ್ತು ವಿಸ್ತರಣಾ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರ್ತೀವಿ. ನಮಗೆ ಪ್ರತಿ ವರ್ಷ ಕೂಡ ಒಂದಷ್ಟು ಪ್ರಯೋಗಗಳು, ಅಂದರೆ ರೈತರಿಂದನೇ ನಾವು ಆ ಪ್ರಯೋಗಗಳನ್ನ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಪ್ರಯೋಗಗಳನ್ನ ತಗೊಳ್ತಾ ಇರ್ತೀವಿ. ಜೇನು ಹುಳುಗಳಿಗೆ ಬರುವಂಥ ಕೀಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು. ಈಗ ಸಾಮಾನ್ಯವಾಗಿ ರೋಗ ಅಂದ ತಕ್ಷಣ ನಮಗೆ ತುಡುವೆ ಜನಿಗೆ ಒಂದು ವೈರಸ್ ಡಿಸೀಸ್ ಬರುತ್ತೆ, ಥೈಸಾಕ್ ಬ್ರೋಡ್ ಡಿಸೀಸ್ ಅಂತ ಬರುತ್ತೆ. ಇದು 90ರ ದಶಕದಿಂದ ಕೂಡ ಕರ್ನಾಟಕದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಸೂಕ್ತವಾದ ನಿರ್ವಹಣಾ ಕ್ರಮಗಳು ಮತ್ತು ರೈತರಿಗೆ ಬೇಕಾಗುವಂಥ ಮಾಹಿತಿಯನ್ನು ಕೂಡ ನಾವು ಒದಗಿಸ್ಕೊಡ್ತಾ ಇರ್ತೀವಿ. ಹಾಗೆ ಜೇನುತುಪ್ಪಕ್ಕೆ ಸಂಬಂಧಪಟ್ಟಂತೆ ಅದರ ಆರೋಗ್ಯದಾಯಕ ಅಂಶಗಳನ್ನ ಕೂಡ ಸಂಶೋಧನೆ ಮುಖಾಂತರ ತಿಳ್ಕೊತಿರ್ತೀವಿ. ಮತ್ತು ವಿಸ್ತರಣೆ ಅಂತ ಬಂದಾಗ ಪ್ರತಿ 2 ತಿಂಗಳಿಗೊಮ್ಮೆ ನಾವು ಸುಮಾರು 50 ಜನಕ್ಕೆ ಒಂದು ತರಬೇತಿ ಕಾರ್ಯಕ್ರಮನ GKVKಯಲ್ಲಿ ಆಯೋಜನೆ ಮಾಡ್ತೀವಿ. 2 ದಿನಗಳ ತರಬೇತಿ ಕಾರ್ಯಕ್ರಮ ಆಗಿರುತ್ತೆ. ಇದರಲ್ಲಿ ನಾವು ಸಂಕ್ಷಿಪ್ತವಾಗಿ ಜೇನು ಸಾಕಾಣಿಕೆಗೆ ಬೇಕಾಗುವಂಥ ಎಲ್ಲ ಮಾಹಿತಿಯನ್ನು ಒದಗಿಸ್ಕೊಡ್ತೀವಿ. ಅದರ ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರಗಳಾಗಿರ್ಬೋದು ಮತ್ತು ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಇವರೇನಾದರೂ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿ ಅಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ತೀವಿ. ಹಾಗೆ ರೈತರಿಗೆ ಏನಾದರೂ ಜಾಸ್ತಿ ರೋಗಗಳು ಮತ್ತು ಕೀಟಗಳು ಅವರ ಮಧುವನಗಳಲ್ಲಿ ಕಂಡಾಗ ನಮಗೆ ಮಾಹಿತಿ ಕೊಟ್ಟರೆ ನಾವು ಅಲ್ಲಿ ಹೋಗಿ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಕೂಡ ರೈತರಿಗೆ ಒದಗಿಸುವಂತ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ಕೊಂತ ಬರ್ತದೆ. ಜೇನು ಸಾಕುವವರಿಗೆ ಸರ್ಕಾರದ ಸೌಲಭ್ಯಗಳೇನಿದೆ? ತೋಟಗಾರಿಕೆ ಇಲಾಖೆ ಮೂಲಕ ಸಹಾಯಧನವನ್ನು ಕೂಡ ಜೇನು ಸಾಕಾಣಿಕೆಗೆ ನೀಡ್ತಾ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಒಂದು ಜೇನು ಪೆಟ್ಟಿಗೆ, ಜೇನು ಕುಟುಂಬ, ಸ್ಟ್ಯಾಂಡ್, ಇವು ಮೂರನ್ನು ಸೇರಿ 4,500 ರೂಪಾಯಿ ಆಗುತ್ತೆ. ಸುಮಾರು 75% ಸಾಮಾನ್ಯ ರೈತರಿಗೆ ಸಹಾಯಧನವನ್ನು ಕೊಡುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಾದರೆ 90% ವರೆಗೂ ಸಹಾಯಧನವನ್ನು ಕೊಡುತ್ತೆ. ಸಬ್ಸಿಡಿ ದರ ಮುಖಾಂತರ ಈ ಪೆಟ್ಟಿಗೆಗಳನ್ನ ಅವರು ಖರೀದಿ ಮಾಡ್ಕೋಬಹುದು. ಆಸಕ್ತ ರೈತರು ನಿಮ್ಮ ಸಮೀಪದ ತಾಲೂಕಲ್ಲಿರುವಂಥ ತೋಟಗಾರಿಕೆ ಇಲಾಖೆಗೆ ಭೇಟಿ ಮಾಡಿದ್ರೆ ಸೌಲಭ್ಯಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗೆ ಮಧುವನ ಅಂತ ಒಂದು ಯೋಜನೆ ಇದೆ. 14 ಜೇನು ಕುಟುಂಬ, ಜೇನು ಪೆಟ್ಟಿಗೆ ಮತ್ತು ಸ್ಟ್ಯಾಂಡ್ಗಳು ಮತ್ತು ಮರಿ ಪೆಟ್ಟಿಗೆ, ಹಾಗೆ ಜೇನುತುಪ್ಪ ತೆಗೆಯೋ ಯಂತ್ರ, ಒಗೆತಿದಿ, ಮುಖಪರದೆ ಇವೆಲ್ಲವನ್ನು ಒಳಗೊಂಡಂಥ ಮಧುವನ ಸ್ಕೀಮ್ ಕೂಡ ಪ್ರತಿ ತಾಲೂಕಲ್ಲೂ ಕೂಡ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ನಿಮ್ಮ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಏನಾದರೂ ಸೌಲಭ್ಯಗಳಿದೆಯಾ? ನಮ್ಮಲ್ಲಿ ಸಹಾಯಧನ ಆತರತೇನಿಲ್ಲ. ಆದರೆ ವರ್ಷಪೂರ್ತಿ ನಿಮಗೆ ಬೇಕಾಗುವಂಥ ಉಪಕರಣಗಳು ಯಾವಾಗಲೂ ಲಭ್ಯವಾಗಿರ್ತವೆ. ಜೇನು ಪೆಟ್ಟಿಗೆ, ಜೇನು ಕುಟುಂಬ, ಮತ್ತು ಜೇನು ಕುಟುಂಬವನ್ನು ಅಷ್ಟೇ ತುಂಬ ಸದೃಢವಾಗಿರುವಂಥ ಜೇನು ಕುಟುಂಬಗಳನ್ನ ನಾವು GKVKಯಿಂದ ರೈತರಿಗೆ ಒದಗಿಸ್ತಾ ಇರ್ತೀವಿ. ಜಾಸ್ತಿ ಸಂಖ್ಯೆಯಲ್ಲಿ ಬೇಕಾದರೆ ಮುಂಚೆನೆ ನಮಗೆ ಅವರು ಆರ್ಡರ್ ಹೇಳಿದರೆ ಅದನ್ನು ಒಂದು 15-20 ದಿವಸದೊಳಗಡೆ ಡೆವಲಪ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇರ್ತೀವಿ. ಹಾಗೆ ಇದಕ್ಕೆ ಬೇಕಾಗುವಂಥ ವೈಜ್ಞಾನಿಕ ಮಾಹಿತಿಯನ್ನು ಕೂಡ ನಿರಂತರವಾಗಿ ನಾವು ಕೊಡ್ತಾ ಇರ್ತೀವಿ. ಡಾಕ್ಟರ್ ವಿಜಯಕುಮಾರ್ ಅವರೇ, ಒಂದು ಸಾಧಾರಣ ಜೇನು ಪೆಟ್ಟಿಗೆಯಿಂದ ಎಷ್ಟು ಜೇನುತುಪ್ಪದ ಇಳುವರಿ ಬರುತ್ತೆ? ಸಾಮಾನ್ಯವಾಗಿ ಅದು ಒಂದು ಪ್ರದೇಶದ ಮೇಲೆ ಅವಲಂಬಿತ ಆಗಿರ್ತದೆ, ನಾವು ಜೇನು ಇಳುವರಿ ಹೇಳುವುದಾದರೆ. ಸೊ ಆ ಥರನೂ ನಾವು ಎಲ್ಲವನ್ನೂ ಕೂಡ ಪರಿಗಣಿಸಿ ಒಂದು ಪೆಟ್ಟಿಗೆಯಿಂದ ಸುಮಾರು 6-10 KGವರೆಗೂ ಜೇನುತುಪ್ಪವನ್ನು ತಗೋಬೋದು ನಾವು. ಈಗ ಒಂದು ಸ್ವಲ್ಪ ಬಯಲುಸೀಮೆ ಆ ಥರ ಎಲ್ಲ ಆಗಿತ್ತು ಅಂದರೆ ಒಂದು 6 KGವರೆಗೂ ನಾವು ತಗೋಬೋದು. ಒಂದು ಸಲ ನೀವು ಹಾರ್ವೆಸ್ಟ್ ಮಾಡಿದ್ರೆ 2 KG ಜೇನುತುಪ್ಪ ಸಿಗುತ್ತೆ. ಈ ಥರ 3-4 ಹಾರ್ವೆಸ್ಟ್ ಮಾಡ್ಬೋದು ವರ್ಷದಲ್ಲಿ. ಅದೇ ನೀವು ಪಶ್ಚಿಮ ಘಟ್ಟಗಳಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿ ನಮಗೆ ಒಂದು 8-9 KGವರೆಗೂ ಜೇನುತುಪ್ಪ ನಮಗೆ ಸಿಗುತ್ತೆ. ಒಂದು 4-5 ಕೊಯ್ಲನ್ನ ನಾವು ಮಾಡಬಹುದು ಒಂದು ಪೆಟ್ಟಿಗೆಯಿಂದ. ಈ ಜೇನುತುಪ್ಪವನ್ನು ತೆಗೆಯುವ ಪ್ರಕ್ರಿಯೆ, ಪೆಟ್ಟಿಗೆಯಿಂದ ಯಾವ ರೀತಿ ಜೇನುತುಪ್ಪನ ತೆಗಿಬೇಕು ಅದ್ರ ಬಗ್ಗೆ ಹೇಳಿ. ಜೇನುತುಪ್ಪ ತೆಗೆಯೋ ಯಂತ್ರ ಇದೆ. ಸೊ ಅದನ್ನ ಬಳಸಿ ನಾವು ಜೇನುತುಪ್ಪನ ತೆಗಿಬಹುದು. ನಮ್ಮ ಪೆಟ್ಟಿಗೆಯಲ್ಲಿ 2 ಕೋಣೆಗಳನ್ನ ನಾವು ಕಾಣ್ತೀವಿ. ಒಂದು ಸಂಸಾರ ಕೋಣೆ ಅಂತ ಬರುತ್ತೆ, ಇನ್ನೊಂದು ಜೇನುತುಪ್ಪದ ಕೋಣೆ ಅಂತ ಬರುತ್ತೆ. ಈ ಜೇನುತುಪ್ಪದ ಕೋಣೆ ಅಂದ್ರೆ ಸಂಸಾರದ ಕೋಣೆ ಮೇಲೆ ಇಟ್ಟಿರ್ತೀವಿ. ಸೊ ಅಲ್ಲಿ ಜೇನುತುಪ್ಪವನ್ನು ಉಷೇಕರಣೆ ಮಾಡ್ತೇವೆ. ಸಂಸಾರ ಕೋಣೆಯಲ್ಲಿ ಕೂಡ ಸ್ವಲ್ಪ ಕೊನೆಯ ಫ್ರೇಮ್ಗಳಲ್ಲಿ ಇರ್ತವೆ. ಆದರೂ ನಾವು ಜೇನುತುಪ್ಪ ಅದನ್ನು ತೆಗೆಯೋಕೆ ಹೋಗಲ್ಲ, ಯಾಕಂದರೆ ಅದು ಕುಟುಂಬದ ಬೆಳವಣಿಗೆಗೆ ಅವುಗಳಿಗೆ ಬಿಟ್ಬಿಡ್ತೀವಿ. ಆದರೆ ಏನು ಮೇಲುಗಡೆ ಇರುವಂಥ ತುಪ್ಪದ ಕೋಣೆಯಲ್ಲಿ ಇರುವಂಥ ಜೇನುತುಪ್ಪವನ್ನು ಮಾತ್ರ ಸಂಗ್ರಹಣೆ ಮಾಡಬೇಕಾಗತ್ತೆ. ಸೊ ಸಂಗ್ರಹಣೆ ಮಾಡಬೇಕು ಅಷ್ಟೇ ಆ ಎರೆಗಳನ್ನ ನಾವು ತೆಗೆದು ನೋಡಬೇಕಾಗತ್ತೆ. ಅವು ಕಣಗಳು ಸಂಪೂರ್ಣವಾಗಿ ಮುಚ್ಚಿರಬೇಕು, ಅಟ್ಲೀಸ್ಟ್ ಒಂದು 70% 80% ಆದರೂ ಮುಚ್ಚಿರಬೇಕು. ಅಂತ ತುಂಬಿರುವಂಥ ಎರೆಯನ್ನು ತಗೊಂಡು ತುಪ್ಪ ತೆಗೆಯುವ ಯಂತ್ರಕ್ಕೆ ಹಾಕಿ ನಾವು ತೆಗಿಬೇಕಾಗತ್ತೆ. ಮತ್ತು ಆ ಕಣಗಳನ್ನೆಲ್ಲ ಒಂದು ಚಾಕು ಮುಖಾಂತರ ತೆಗಿಬೇಕು ನಾವು. ಎರಡೂ ಬದಿಯಲ್ಲಿ ನಾವು ತೆಗೆದುಬಿಟ್ಟು ಯಂತ್ರಕ್ಕೆ ಹಾಕಿ ಎರಡೂ ಬದಿಗೆ ತಿರುಗಿಸ್ಬೇಕಾಗತ್ತೆ. ಆವಾಗ ಜೇನುತುಪ್ಪ ಸಲೀಸಾಗಿ ಅದು ಒಡೆದು ಮಿಷಿನಲ್ಲಿ ಕಲೆಕ್ಟ್ ಆಗುತ್ತೆ. ಅದ್ರ ನಂತರ ನಾವು ಒಂದು ಬಾಟ್ಲಿಯಲ್ಲಿ ಅಂದರೆ ಗಾಜಿನ ಬಾಟ್ಲಿಲಾದರೂ ಉತ್ತಮ, ಅಥವಾ ಇದು ಫುಡ್ ಗ್ರೇಡೆಡ್ ಪ್ಲಾಸ್ಟಿಕ್ ಬಾಟ್ಲುಗಳಾಗಿದ್ರು ಕೂಡ ಅದರಲ್ಲಿ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಿ ಗಾಳಿ ಹೋಗಲಿಲ್ಲ ಅಂದಾಗೆ ಭದ್ರವಾಗಿ ನಾವು ಅದನ್ನು ಮುಚ್ಚಿ ನಾವು ಅದನ್ನು ಸಂಗ್ರಹಣೆ ಮಾಡಿ ಶೇಖರಣೆ ಮಾಡಿ ಇಟ್ಕೋಬೋದು. ಜೇನುತುಪ್ಪನ ಕಾಯಿಸ್ತಾರೆ ಅಲ್ವೇ? ಜೇನುತುಪ್ಪನ ನೇರವಾಗಿ ನಾವು ಕಾಯಿಸಬಾರ್ದು, ಅದನ್ನ ಇಂಡೈರೆಕ್ಟ್ ಆಗಿ ನಾವು ಕಾಯಿಸಬೇಕಾಗತ್ತೆ. ಅಂದ್ರೆ ಒಂದು ಯಾವ್ದಾರ ಒಂದು ಬಿಸಿ ನೀರಿರುವಂತ ಪಾತ್ರೆಯಲ್ಲಿ ನಾವು ಜೇನುತುಪ್ಪ ಇರುವಂತ ಇನ್ನೊಂದು ಪಾತ್ರೆಯನ್ನು ತಗೊಂಡು ಇಂಡೈರೆಕ್ಟ್ ಆಗಿ ನಾವು ಅದನ್ನ ಕಾಯಿಸಬೇಕಾಗತ್ತೆ. ಏನು ಕಾಯಿಸಬೇಕಾಗುತ್ತೆ ಅಂದ್ರೆ ಜೇನಲ್ಲಿ ಸಾಮಾನ್ಯವಾಗಿ ಅದು ಕೂಡ ಒಂದು ಆಹಾರ ಪದಾರ್ಥ ಆಗಿರೋದ್ರಿಂದ ಅವುಗಳು ಕೂಡ ಒಂದು ಸ್ವಲ್ಪ ಸೂಕ್ಷ್ಮಣಗಳು ಇವೆಲ್ಲ ಇರ್ತವೆ. ಸೊ ಅವನ್ನ ನಾವು ನಾಶ ಮಾಡಬೇಕಾಗತ್ತೆ. ಮುಖ್ಯವಾಗಿ ಸ್ಯಾಕರೋಮೈಸಿಸ್ ಅಂತ ಒಂದು ಈಸ್ಟ್ ಅಂತ ಬರುತ್ತೆ, ಇದನ್ನ ನಾಶ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಇಂಡೈರೆಕ್ಟ್ ಆಗಿ ಜೇನುತುಪ್ಪವನ್ನು ಹೀಟ್ ಮಾಡ್ತೀವಿ. ಸೊ ಇದರಿಂದ ಏನಾಗ್ತದೆ, ಹುಳಿ ಬರುವಂಥ ಸಾಧ್ಯತೆಗಳನ್ನ ನಾವು ಕ್ಷೀಣಿಸ್ಬೋದು, ಕಡಿಮೆ ಮಾಡ್ಬೋದು. ಇಲ್ಲಾಂದರೆ ಆ ಥರ ತೇವಾಂಶ ಜಾಸ್ತಿ ಇದ್ದಾಗ ಮತ್ತು ಈ ಥರ ಈಸ್ಟ್ ಸಂಖ್ಯೆಗಳು ಕೀಟಾಣುಗಳು ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಅವನ್ನ ಸಂಗ್ರಹಣೆ ಮಾಡಿ ಇಟ್ಕೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಯಾವ ಥರ ಕಾಯಿಸ್ಬೇಕು ಸರ್, ಇದಕ್ಕೆ ಪ್ರತ್ಯೇಕವಾದ ಒಂದು ವಿಧಾನ ಏನಾದರೂ ಇದೆಯಾ? ಒಂದು ದೊಡ್ಡ ಪಾತ್ರೆ, ಅದರಲ್ಲಿ ನೀರು ಹಾಕೊಂಡು ಇಟ್ಕೋಬೇಕು. ಅದಕ್ಕೆ ಚಿಕ್ಕ ಪಾತ್ರೆ ತಗೋಬೇಕು, ಅಂದರೆ ಅದಕ್ಕೆ ಒಂದು ಹಾಗೆ, ಅದರಲ್ಲಿ ಜೇನುತುಪ್ಪ ಹಾಕೋಬೇಕು. ಹಾಕ್ಬಿಟ್ಟು ನಾವು ಹೀಟ್ ಮಾಡಬೇಕು. ಸೊ ಇದಕ್ಕೆ ಮನೆಯಲ್ಲಿ ಗೃಹ ಬಳಕೆಯಲ್ಲಿ ಮಾಡೋದ್ರಿಂದ ನಾವು ಈ ಟೆಂಪ್ರೇಚರು ಥರ್ಮೋಮೀಟ್ರ್ ಇವನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಸೊ ಒಂದು ಸೌಟು ಅಂದರೆ ಸ್ಪೂನ್ ಥರ ತಗೊಂಡು ತಿರುಗಿಸ್ತಾ ಇರಬೇಕು ನಾವು ಜೇನುತುಪ್ಪ. ಜೇನುತುಪ್ಪನ ತಿರುಗಿಸ್ತಾ ಇರಬೇಕು, ಅಂದರೆ ತಳ ಹತ್ತಬಾರ್ದು. ಸೊ ಅದಕ್ಕೆ ಏನಂತರೋ ತಿರುಗಿಸ್ತಾ ಇರಬೇಕು. ಸೊ ತಿರುಗಿಸ್ಬೇಕಾದ್ರೆ ನಿಮಗೆ ಅನುಭವ ಗೊತ್ತಾಗುತ್ತೆ, ನೀವು ಮೊದಲೇ ನೋಡಿದಾಗ ತುಪ್ಪ ಸ್ವಲ್ಪ ಮಂದವಾಗಿರುತ್ತೆ, ಗಟ್ಟಿಗಟ್ಟಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ಹೀಟ್ ಆದ ತಕ್ಷಣ ಏನಂತ ತೆಳುವಾಗ್ತಾ ಬರುತ್ತೆ. ಆ ಥರ ತೆಳುವಾಗ್ತಾ ಆಗ್ತಾ ಆಗ್ತಾ ಏನು ಮಾಡ್ಬೇಕಂದ್ರೆ ನಾವು ಸ್ಟಾಪ್ ಮಾಡಬೇಕಾಗತ್ತೆ, ಬಿಸಿ ಮಾಡೋದನ್ನ ನಿಲ್ಲಿಸಿ ಅದನ್ನು ಹಾರಿಸ್ಬೇಕಾಗುತ್ತೆ. ಸೊ ಕುದಿಯೋ ಥರ ಮಾಡಬಾರ್ದು ಜೇನುತುಪ್ಪನ. ಸೊ ಇದರಿಂದ ಏನಾಗುತ್ತಂದ್ರೆ ಜೇನುತುಪ್ಪದಲ್ಲಿರುವಂಥ ಎಷ್ಟೊಂದು ವಿಟಮಿನ್ಸು ಮಿನರಲ್ಸು ಇವೆಲ್ಲ ಕೂಡ ನಾವು ಕಳ್ಕೊತೀವಿ. ಅದಕ್ಕೋಸ್ಕರ ಕುದಿಯೋ ಥರ ಮಾಡ್ಕೋಬಾರ್ದು, ಅದು ತೆಳುವಾಗೋರ್ಗೂ ಮಾಡಿ ಅದಾದಮೇಲೆ ಆರಿಸ್ಬಿಟ್ಟು ನಂತರ ಈ ಗಾಜಿನ ಬಾಟ್ಲಿಗೆ ನಾವು ತುಂಬಿಸ್ಬೇಕಾಗುತ್ತೆ. ಸೋಸ್ಬೇಕಾ ಏನಾದರೂ ಬಟ್ಟೆನಲ್ಲಿ? ಸೋಸಿದ್ರೆ ಉತ್ತಮ, ಯಾಕಂದರೆ ಜೇನಲ್ಲಿ ಏನಾದ್ರೂ ಈ ಮೇಣ ಇತ್ತು ಅಂದರೆ ಅಥವಾ ಹುಳುಗಳು ಏನಾದರೂ ಸತ್ತು ಬಿದ್ದಿದ್ರೆ ಆ ಕಾಲು ಅಥವಾ ರೆಕ್ಕೆಗಳು ಆ ಥರ ಒಂದು ಎರಡು ಇದ್ದೇ ಇರ್ತವೆ. ಸೊ ನಾವು ಸೋಸೋದ್ರಿಂದ ಏನಾಗ್ತಂದ್ರೆ ಈ ಮೇಣ ಇಂಥವನ್ನೆಲ್ಲ ಕೂಡ ನಾವು ರಿಮೂವ್ ಮಾಡಬಹುದಾಗುತ್ತೆ. ಅವಾಗ ಶುದ್ಧವಾಗಿ ಜೇನನ್ನ ನಾವು ನಮ್ಮ ಬಾಟ್ಲಲ್ಲಿ ತುಂಬಿಸ್ಕೋಬಹುದು. ನಾವು ನಮ್ಮದೇ ಶುದ್ಧ ನಮ್ಮದೇ ಶುದ್ಧ ಅಂತ ಹೇಳಿ ಮಾರುಕಟ್ಟೆನಲ್ಲಿ ಇವತ್ತು ಸಾಕಷ್ಟು ಜೇನುತುಪ್ಪ ಇದೆ. ಈ ಕಲಬೆರಕೆ ಜೇನನ್ನ ಪತ್ತೆ ಹಚ್ಚುವುದಾದ್ರೂ ಹೇಗೆ? ಸಾಮಾನ್ಯವಾಗಿ ಸಕ್ಕರೆ ಪಾಕ ಅಥವಾ ಬೆಲ್ಲದ ಪಾಕ ಅಥವಾ ಕಾಕುಂಬಿ ಇದ್ರ ಮುಖಾಂತರ ಎಲ್ಲ ಕಲಬೆರಕೆ ಮಾಡ್ತಾರೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಜೋಳದ ಕಷಾಯ ಅಥವಾ ಶಿರಪ್, ಕಾರ್ನ್ ಶಿರಪ್ ಅಂತ ಕರಿತೀವಿ, ಅದರ ಮುಖಾಂತರ ಸಿಂಥೆಟಿಕ್ ಶುಗರ್ ಅಂತಲೂ ಬಂದಿದ್ದಾವೆ. ಸೊ ಇದ್ರ ಮುಖಾಂತರ ಎಲ್ಲ ಕೂಡ ಕಲಬೆರಕೆ ಮಾಡ್ತಿದ್ದಾರೆ. ಈ ಸಕ್ಕರೆ ಪಾಕ ಅಥವಾ ಬೆಲ್ಲದ ಪಾಕ ಆಯಿತು ಅಂದರೆ ನಾವು ಅದನ್ನು ಸುಲಭವಾಗಿ ನಾವು ಕಂಡುಹಿಡಿಬೋದು. ಅವನ್ನ ಯಾವ ಥರ ಅಂದರೆ ಒಂದು ಕೆಮಿಕಲ್ ಬರುತ್ತೆ, ಅನಿಲಿಂಗ್ ಕ್ಲೋರೈಡ್ ಅಂತೇಳಿ ಅಥವಾ ರಿಸಾರ್ಸಿನಲ್ ಅಂತೇಳಿ. ಸೊ ಅಂಥ ಕೆಮಿಕಲ್ನ ಜೇನುತುಪ್ಪಕ್ಕೆ ಒಂದು 5 ಗ್ರಾಮ್ ಜೇನುತುಪ್ಪಕ್ಕೆ ಹಾಕಿದ್ರೆ ಅದು ಬಣ್ಣ ಬದಲಾವಣೆ ಆಗುತ್ತೆ, ಅದನ್ನು ನೋಡ್ಬೋದು. ಆದರೆ ಈಗ ಬೇರೆ ಬೇರೆ ಅಡಲ್ಟ್ರೆಂಟ್ಸ್ಗಳೆಲ್ಲ ಬಂದಿರೋದ್ರಿಂದ ಈ ಪದ್ಧತಿಯಲ್ಲಿ ಏನು ಕೆಮಿಕಲ್ ಪದ್ಧತಿಯಲ್ಲಿ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವು ದೊಡ್ಡ ದೊಡ್ಡ ಮಿಷಿನ್ಸ್ಗಳೇ ಬೇಕಾಗುತ್ತೆ. ಸೊ ಈಗೆಲ್ಲ ಬೇರೆ ಬೇರೆ ಮಿಷಿನ್ಸ್ ಎಲ್ಲ ನಾವು ಈಗ ಯೂಸ್ ಮಾಡ್ತಾ ಇದ್ದೀವಿ. HPLC ಮೆಥಡ್ ಆಗಿರ್ಬೋದು, NMR ಅಂತ ಕರಿತೀವಿ, ಆ ಪದ್ಧತಿಯಿಂದನೂ ಕೂಡ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಾರ್ಕರ್ಸ್ಗಳು ಕೂಡ ಯೂಸ್ ಮಾಡಿ ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಗೃಹ ಬಳಕೆಯಲ್ಲಿ ನಾವು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಅನುಭವಸ್ಥ ಒಬ್ಬ ಜೇನು ಕೃಷಿಕನಾಗಿದ್ದರೆ ಆ ಜೇನುತುಪ್ಪದ ವಾಸನೆಯಿಂದನೇ ಅವನು ಹೇಳ್ಬೋದು ಈ ಬೆಲ್ಲದ ಪಕ್ಕ ಅಥವಾ ಇದಾಗಿತ್ತು ಅಂದರೆ ಕಂಡುಹಿಡಿಯಬಹುದು ಅಂತ. ಅಲ್ಲ, ಒಬ್ಬ ಸಾಮಾನ್ಯ ಗ್ರಾಹಕ ಹೇಗೆ ಪತ್ತೆ ಹಚ್ಬೋದು ಸರ್? ಆತನಿಗೆ ಏನಾದರೂ ಸಣ್ಣ ಪುಟ್ಟ ಪರೀಕ್ಷೆಗಳೇನಾದ್ರು ಇದಾವ? ಇಲ್ಲ, ಅದು ಕಷ್ಟ ಆಗುತ್ತೆ. ಅದು ಗೃಹ ಬಳಕೆಯಲ್ಲಿ ಅಥವಾ ಒಂದು ಸಣ್ಣ ಮಟ್ಟದಲ್ಲಿ ಕಂಡುಹಿಡಿಯೋದು. ಕೆಲವಾರು ಪದ್ಧತಿಗಳು ಇದಾವೆ. ಅಂದರೆ ಒಂದು ಗಾಜು ಬಾಟ್ಲಿಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಮೇಲಿಂದ ಹಾಕಿದಾಗ ಕರಗದೇನೆ ಕೆಳಗಡೆ ಕುತ್ಕೊಂಡ್ರೆ ಅಂದರೆ ಅದು ಶುದ್ಧವಾದ್ದು. ಮತ್ತು ಮೇಲಿಂದ ಉಯ್ಯಬೇಕಾದ್ರೆ ಅದು ಕರಗು ಹೋಯ್ತು ಅಂದರೆ ಅದನ್ನು ಕಲಬೆರಕೆ ಏನತ್ರ ಸಣ್ಣ ಪುಟ್ಟ ವಿಧವೆ. ಬಟ್ ಇವೆಲ್ಲ ಕೂಡ ಅಷ್ಟೊಂದು ಸಕ್ಸಸ್ ಆಗೋದಿಲ್ಲ. ಯಾಕಂದರೆ ಜೇನುತುಪ್ಪದಲ್ಲಿ ಅದು ಶುದ್ಧವಾಗಿಯೇ ಇದ್ದು ತೇವಾಂಶ ಜಾಸ್ತಿ ಇದ್ದಲ್ಲಿ ಕೂಡ ಜೇನುತುಪ್ಪವನ್ನು ನೀರಲ್ಲಿ ಹಾಕಿದಾಗ ಅದು ಕರಗುತ್ತದೆ ತೇವಾಂಶ ಜಾಸ್ತಿ ಇದ್ದಾಗ. ಅವಾಗ ನಾವು ಓ ಇದು ಕಲಬೆರಕೆ ಜೇನುತುಪ್ಪ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಇಂಥ ಸಾಂಪ್ರದಾಯಿಕ ಪದ್ಧತಿಗಳು ಏನಿದಾವೋ ಅವನ್ನ ನಾವು ಹೆಚ್ಚು ಒತ್ತು ಕೊಡಕ್ಕೆ ಹೋಗೋದಿಲ್ಲ. ಸುವಾಸನೆಯಿಂದನೂ ಕೂಡ ಸುಮಾರು ಜನ ರೈತರುಗಳು ಈಸಿಯಾಗಿ ಅದನ್ನು ಪತ್ತೆ ಹಚ್ತಾರೆ. ಅಲ್ಲ, ಈ ಬಟ್ಟೆ ಮೇಲೆ ಹಾಕಿದ್ರೆ ಕಲಬೆರಕೆ ಆಗಿದ್ರೆ ಅವೆಲ್ಲ ಅಷ್ಟೊಂದು ನಮಗೆ ಅಕ್ಯುರಸಿ ಇರೋದಿಲ್ಲ. ವೈಜ್ಞಾನಿಕ ಅಲ್ಲ ಅಂತ, ವೈಜ್ಞಾನಿಕವಾಗಿ ನಮಗೆ ಅದು ಸರಿಯಾದ ಫಲಿತಾಂಶ ಕೊಡೋದಿಲ್ಲ. ಈಗ ಒಂದು ಬಿಳಿ ಬಟ್ಟೆ ಮೇಲೆ ಹಾಕ್ತಾರೆ, ಅದನ್ನ ಕಲೆ ಆಗಿತ್ತು ಅಂದರೆ ಅದನ್ನು ಕಲಬೆರಕೆ ಅಂತಾರೆ, ಹಾಗೆ ಹೋಗಿತ್ತು ಅಂದರೆ ಅದು ಅಂತಾರೆ. ಮತ್ತು ಇನ್ನು ಕೆಲವರು ಒಂದು ಇದು ಬೆಂಕಿ ಕಡ್ಡಿಗೆ ಜೇನುತುಪ್ಪನ ಹಚ್ಕೊಂಡು ಹಚ್ತಾರೆ, ಅದು ಚೆನ್ನಾಗಿ ಉರಿದ್ರೆ ನೀಲಿ ಬಣ್ಣ ಹತ್ರ ಉರಿದ್ರೆ ಅದು ಶುದ್ಧವಾದ್ದು ಅಂತೆಲ್ಲ ಹೇಳ್ತಾರೆ. ಇವೆಲ್ಲ ಪದ್ಧತಿಗಳನ್ನ ನಾವು ಟೆಸ್ಟ್ ಮಾಡಿ ನೋಡಿದ್ದೀವಿ. ಸೊ ಸುಮಾರು ಸಲ ಇವೆಲ್ಲ ಫೇಲ್ ಆಗಿದ್ದಾವೆ. ಅದಕ್ಕೋಸ್ಕರ ಈ ಸಾಂಪ್ರದಾಯಿಕ ಪದ್ಧತಿಗಳಿಗೆ ನಾವೇನು ಜಾಸ್ತಿ ಒತ್ತು ಕೊಡಕ್ಕೆ ಹೋಗೋದಿಲ್ಲ. ಅನುಭವನೇ ಪತ್ತೆ ಹಚ್ಚೋದಕ್ಕೆ ಒಂದು ಮಾರ್ಗ ಅಂತ ಒಂದು ಮಾರ್ಗ. ಮತ್ತೆ ಲ್ಯಾಬ್ ಮೆಥಡ್ಸ್ಗಳನ್ನೇ 100% ನಿಮಗೆ ಅಕ್ಯುರಸಿ ಕೊಡುತ್ತೆ. ಇದು ಲಾಭದಾಯಕನಾ ಜೇನು ಸಾಕಾಣಿಕೆ? ಖಂಡಿತವಾಗ್ಲೂ ಲಾಭದಾಯಕ. ಅವರ ಬೆಳೆಗಳ ಇಳುವರಿ ಜಾಸ್ತಿ ಆಗುತ್ತೆ, ಜೇನುತುಪ್ಪವನ್ನು ಸಿಗುತ್ತೆ. ಈಗ ಒಂದು ಪೆಟ್ಟಿಗೆಯಲ್ಲಿ ಸುಮಾರು 6-8 ಕೆಜಿವರೆಗೂ ಜೇನುತುಪ್ಪ ಸಿಗುತ್ತೆ. ಅದನ್ನು ಕನಿಷ್ಠ ಅಟ್ಲೀಸ್ಟ್ ಈಗಂತೂ 350-400 ರೂಪಾಯಿವರೆಗೂ 1 ಕೆಜಿ ಜೇನುತುಪ್ಪವನ್ನು ಮಾರಾಟ ಮಾಡ್ತಿದ್ದಾರೆ. ಆ ಥರ ಇಟ್ಕೊಂಡ್ರೂ ಕೂಡ ನಾವು ಲಾಭದಾಯಕವಾಗಿ ಕಾಣ್ಬೋದು. ಮತ್ತು ಜೇನು ಕುಟುಂಬಗಳನ್ನ ಪಾಲು ಮಾಡಿ ಮಾರಾಟ ಮಾಡೋದ್ರಿಂದ, ಅಂದರೆ ಒಂದು ಕುಟುಂಬನ 2 ಕುಟುಂಬ ಆಗಿ ನಾವು ಪಾಲು ಮಾಡ್ಬೋದು. ಸೊ ಆ ಥರ ಪಾಲು ಮಾಡಿ ಮಾರಾಟ ಮಾಡೋದ್ರಿಂದ ಕೂಡ ಹೆಚ್ಚು ನಾವು ಲಾಭದಾಯಕವನ್ನು ಗಳಿಸ್ಬೋದು. ಮತ್ತು ಬೇರೆ ಬೇರೆ ಉತ್ಪನ್ನಗಳಿದ್ದಾವೆ, ಮೇಣ ಇದೆ, ಮತ್ತು ಪರಾಗವನ್ನು ಸಂಗ್ರಹಣೆ ಮಾಡ್ಬೋದು, ಹಾಗೆ ಅಂಟು, ರಾಜಶಾಹಿ ರಸ, ವಿಷ, ಇವಕ್ಕೆಲ್ಲ ಒಂದು ಸ್ವಲ್ಪ ತರಬೇತಿ ಬೇಕಾಗುತ್ತೆ, ವಿಶೇಷವಾದ ತರಬೇತಿ. ಸೊ ಅವನ್ನೆಲ್ಲ ಪಡ್ಕೊಂಡ್ರೆ ಚೆನ್ನಾಗಿ ಸಾಕಾಣಿಕೆ ಮಾಡಿ ಉತ್ಪನ್ನಗಳನ್ನ ಗಳಿಸಿ ಹೆಚ್ಚು ಲಾಭವನ್ನು ಗಳಿಸೋದಕ್ಕೆ. ಆ ಥರ ತರಬೇತಿ ನಿಮ್ಮಲ್ಲಿ ಸಿಗುತ್ತಾ? ನಮ್ಮಲ್ಲಿ ಕೊಡ್ತಾ ಇರ್ತೀವಿ. ಈಗ ಕೆಲವೊಂದಷ್ಟು ಜೇನು ವಿಶೇಷ ಜೇನು ಅಂತ ಮಾಡ್ತಾರೆ. ಈಗ ಸೂರ್ಯಕಾಂತಿ ಹೊಲದ ಮಧ್ಯದಲ್ಲಿ ಪೆಟ್ಟಿಗೆ ಇಟ್ಟು ಸೂರ್ಯಕಾಂತಿ ಜೇನು ಅಥವಾ ಇನ್ನೆಲ್ಲೋ ಪೆಟ್ಟಿಗೆ ಇಟ್ಟು ಆ ಜೇನು ಅಂತ ಆ ಥರದ್ದು ಇರುತ್ತಾ? ಆಗ್ಬೋದಾ? ಆಗುತ್ತೆ. ಅದಕ್ಕೆ ನಾವು ಮೋನೋಫ್ಲೋರಲ್ ಹಾನಿ ಅಥವಾ ಯೂನಿಫ್ಲೋರಲ್ ಹಾನಿ ಅಂತ ಇಂಗ್ಲಿಷ್ ಕರಿತೀವಿ ನಾವು. ಒಂದು ಪ್ರತ್ಯೇಕವಾದಂತಹ ಒಂದು ಹೂವಿಗೆ ಹೋಗಿ ಕಲೆಕ್ಟ್ ಮಾಡ್ತೇವೆ ಜನಗಳು, ಅಂದ್ರೆ 100% ಅದೇ ಇದರಿಂದ ಮಾಡಿರೋದಿಲ್ಲ, ಕನಿಷ್ಠ 45% ಮೇಲಿದ್ರು ಕೂಡ ಅದಕ್ಕೆ ನಾವು ಯೂನಿಫ್ಲೋರ ಅಂತ ಕರಿತೀವಿ. ಅದನ್ನ ನಾವು ಲ್ಯಾಬ್ ಅಲ್ಲಿ ಕನ್ಫರ್ಮ್ ಮಾಡ್ಕೊಂತೀವಿ. ಆ ಜೇನುತುಪ್ಪ ತಗೋಬಂದು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಎಷ್ಟು ಹೂಗಳದ್ದು ಪೋಲನ್ ಇದಾವೆ ಅಂತ ಕೌಂಟ್ ಮಾಡ್ತೀವಿ. 45% ಮೇಲೆ ಯಾವ್ದಾರು ಇರ್ತೋ ಅದನ್ನ ಮೋನೋಫ್ಲೋರ ಅಂತ ಕರಿತೀವಿ. ಸೊ ನಮ್ಮಲ್ಲಿ ಕೂಡ ಸುಮಾರು ಮಾರಾಟ ಮಾಡ್ತಿದ್ದಾರೆ. ಈಗ ಕೂರ್ಗ್ ಸುತ್ತಮುತ್ತ ಕಾಫಿ ಟೈಮಲ್ಲಿ ಈ ಫೆಬ್ರವರಿ ಮಾರ್ಚಲ್ಲಿ ಕಲೆಕ್ಟ್ ಮಾಡುವಂಥ ಕಾಫಿ ಹಾನಿ ಆಗಿರ್ಬೋದು, ಅದೇ ನೀವು ಹೊನ್ನಾವರ ಅಂಕೋಲ ಆ ಭಾಗದಲ್ಲಿ ಸೋಪ್ ನೆಟ್ ಅಂಟವಾಳದ ಜೇನುತುಪ್ಪನೂ ಸಿಗುತ್ತೆ. ಮತ್ತೆ ಮುಂಚೆ ಎಲ್ಲ ಈ ಕಡೆ ನೀವು ಹೇಳಿದಾಗೆ ಚಿತ್ರದುರ್ಗ, ಚಳ್ಳಕೆರೆ ಮತ್ತೆ ಈಗ ನಂಜನಗೂಡು ಈ ಭಾಗದಲ್ಲಿ ಸೂರ್ಯಕಾಂತಿ ಜಾಸ್ತಿ ಬೆಳೀತಾರೆ. ಸೊ ಅಲ್ಲಿ ಕೂಡ ಜಾಸ್ತಿ ಇಟ್ಟು ಸೂರ್ಯಕಾಂತಿ ಜೇನುತುಪ್ಪ ಅಂತ ಮಾಡ್ತಾರೆ. ಮತ್ತೆ ಸಾಸಿವೆ ಇದು ಮಸ್ಟರ್ಡ್ ಹನಿ ಮತ್ತೆ ಲಿಚ್ಚಿ ಹನಿ, ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲ ನೀಲಗಿರಿ ಹನಿನ ಕೂಡ ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ತಾರೆ. ಈ ತರ ಅದಕ್ಕೆ ಸುವಾಸನೆ ಅವೆಲ್ಲ ಕೂಡ ಅರುತ್ತೆ ಆದಂತ ಇರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಹೆಚ್ಚು ವ್ಯಾಲ್ಯೂ ಇರುತ್ತೆ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ. ಕೇಳುಗರೆ, ಏಪ್ರಿಲ್ 3ನೇ ತಾರೀಕು ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಅಕ್ಕಿ ಹಾಗೂ ಖಾದ್ಯ ತೈಲ ಮಾರಾಟವನ್ನು ಕುರಿತು ಮಂಡ್ಯ ತಾಲೂಕು ದುದ್ದಾ ಗ್ರಾಮದ ಜಯಚಾಮರಾಜೇಂದ್ರ ಒಡೆಯರ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎಂಎಲ್ ಶಂಕರಲಿಂಗೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಲಾಭಾಂಶ ಕಡಿಮೆ ಇದೆ, ಆದ್ರೆ ನಾವು ಕೊಡ್ತಾ ಇರೋದು ರೈತರು ತಾನೆ. ರೈತರನ್ನ ಒಳಿತನ ನೋಡ್ಬೇಕಿವಿನ, ನಮ್ಮ ಲಾಭನೇ ಅತಿ ಮುಖ್ಯ ಅಲ್ಲ, ನಾವು ಸರ್ವಿಸ್ ಮಾಡೋದಕ್ಕೆ ಬಂದಿರತಕ್ಕಂತ ಸಂಸ್ಥೆ ಇದು. ಮರೆಯದಿರಿ, ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ. ನಮ್ಮ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಾಕ್ಟರ್ ವಿಜಯಕುಮಾರ್ ಅವರೇ, ತಮ್ಮನ್ನ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? 9906051852. ಇನ್ನೊಮ್ಮೆ ಹೇಳ್ತೀರಾ? 9908605852. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9908605852. ಒಳ್ಳೆಯದು ಡಾಕ್ಟರ್ ವಿಜಯಕುಮಾರ್ ಅವರೇ, ಇದುವರೆಗೂ ಜೇನು ಸಾಕಾಣಿಕೆಯ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಡಾಕ್ಟರ್ ವಿಜಯಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ನಮ್ಮ ನಾಳಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ದತ್ತು ಗ್ರಾಮ ಯೋಜನೆ ಮೂಲಕ ಗ್ರಾಮೀಣ ಅಭಿವೃದ್ಧಿ ಕುರಿತು ಸಂವಾದ ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಿಎಸ್ ಯೋಗೀಶ್ ಮತ್ತು ಗುಂಡ್ಲುಪೇಟೆ ತಾಲೂಕು ದೊಡ್ಡತಿಪ್ಪೂರು ಗ್ರಾಮದ ಎಂ ಶಶಿಕುಮಾರ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈಗ ಕೆಲವು ಜಾನಪದ ಗೀತೆಗಳನ್ನು ಆಲಿಸೋಣ.